ಡಾಕ್ಟರ್ ಬಾಬು ಅವರೇ ನಮಸ್ಕಾರ. ನಮಸ್ತೆ ಸರ್. ಡಾಕ್ಟರ್ ಮಹೇಶ್ ಅವರೇ ತಮಗೂ ನಮಸ್ಕಾರ. ನಮಸ್ತೆ ಸರ್. ತಾವಿಬ್ಬರು ಇವತ್ತಿನ ದಿವಸ ರೇಷ್ಮೆ ಕೃಷಿಯಲ್ಲಿ ಯಾಂತ್ರೀಕರಣ ಯಾವ ರೀತಿ ಅಳವಡಿಸ್ಕೋಬೇಕು, ಮೈಸೂರಿನ ಕೇಂದ್ರ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆ ಯಾಂತ್ರೀಕರಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಹೊಸ ಸಂಶೋಧನೆಗಳನ್ನು ಮಾಡಿದೆ, ಏನೆಲ್ಲ ಹೊಸ ಹೊಸ ಯಂತ್ರಗಳು ಬಳಕೆಗೆ ಲಭ್ಯ ಇದ್ದಾವೆ, ರೈತರು ಇದರ ಬಗ್ಗೆ ಯಾವ ರೀತಿ ಮಾಹಿತಿಯನ್ನು ಪಡ್ಕೋಬೇಕು, ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ವಿವರವಾಗಿ ಮಾಹಿತಿಯನ್ನು ನೀಡಬೇಕು. ಡಾಕ್ಟರ್ ಬಾಬು ಅವರೇ ವಿಚಾರ ತಾವೇ ಆರಂಭ ಮಾಡಿ. ಸರ್, ಇವತ್ತಿನ ದಿನ ನಾವು ರೇಷ್ಮೆ ಕೃಷಿಯಲ್ಲಿ ಯಾಂತ್ರೀಕರಣ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀವಿ. ಯಾವುದೇ ಒಂದು ಬೆಳೆ ನಾವು ಬೆಳೆಸಬೇಕಾಗಿದ್ದರೆ ನಮಗೆ ಕಾರ್ಮಿಕರ ಸೇವೆಯನ್ನು ಬೇಕಾಗಿರುತ್ತದೆ. ಅದ್ರ ಮೇಲೇ ನಮಗೆ ಒಳ್ಳೆ ಬೆಳೆ ಸಿಕ್ಕೋದು ಅಂದರೆ ಎಲ್ಲ ರೈತರುಗಳಿಗೂ ಗೊತ್ತಿರೋ ವಿಷಯ. ಇದರಿಂದ ನಮಗೆ ಇತ್ತೀಚೆಗೆ ಏನಾಗಿದೆ ಅಂದರೆ ಕಾರ್ಮಿಕರ ಸೌಲಭ್ಯ ಅವೈಲಬಿಲಿಟಿ ನಮಗೆ ಕಡಿಮೆ ಆಗ್ತಾ ಆಗ್ತಾ ಬರ್ತಾ ಇರೋದ್ರಿಂದ ನಮಗೆ ಒಂದೇ ಒಂದು ಸೊಲ್ಯೂಷನ್ ನಮ್ಮ ಮುಂದೆ ಇರೋದು ಏನಂದರೆ ಯಾಂತ್ರೀಕರಣ ನಾವು ಪಡಿಸ್ಬೇಕಾಗುತ್ತೆ. ಎಲ್ಲ ವ್ಯವಹಾರದಲ್ಲಿಯೂ ನಾವು ಮಾಡೋಕ್ಕೆ ಸಾಧ್ಯ ಇದೆ. ಯಾಂತ್ರೀಕರಣ ಅಂತ ಹೇಳುವಾಗ ನಾವು ದೊಡ್ಡ ದೊಡ್ಡ ಜೆ ಸಿ ಬಿನೋ ಟ್ರ್ಯಾಕ್ಟ್ರುಗಳೋ ಎಲ್ಲ ಟ್ರಕ್ಕುಗಳೋ ಬಂದು ಮಾಡೋದಲ್ಲ. ಯಾಂತ್ರೀಕರಣ ಅಂದರೆ ನಮಗೆ ಒಂದು ರೈತನಾಗಿ ಒಂದು ಕರ್ಮ ಮಾಡುವಾಗ ಇಲ್ಲಾಂದರೆ ಒಂದು ವ್ಯವಸಾಯದಲ್ಲಿ ಯಾವುದೇ ಒಂದು ಆ್ಯಕ್ಟಿವಿಟಿ ಮಾಡುವಾಗ ಅದು ಸ್ವಲ್ಪ ರೆಡ್ಯೂಸ್ ಮಾಡೋಕ್ಕೆ, ಕಮ್ಮಿ ಮಾಡೋಕ್ಕೆ, ಇಲ್ಲಾಂದರೆ ಈಸಿ ಮಾಡೋಕ್ಕೆ ಇರೋದು ಯಾವುದೋ ಒಂದು ಡಿವೈಸ್ ಆದ್ರೂ ಅದಕ್ಕೆ ಯಾಂತ್ರೀಕರಣ ಅಂದರೆ ನಾವು ಹೇಳ್ತೀವಿ. ಅಂದರೆ ದೈಹಿಕ ಶ್ರಮವನ್ನು ಕಡಿಮೆ ಮಾಡೋಕ್ಕೋಸ್ಕರ ಮಾಡಿರುವ ಯಾವುದೋ ಒಂದು ಸಣ್ಣದಾಗಿರಲಿ ದೊಡ್ಡದಾಗಿರಲಿ ಒಂದು ಡಿವೈಸ್, ಅದು ಯಾಂತ್ರೀಕರಣ ಕ್ಯಾಟಗರಿಲೇನೇ ನಾವು ಮಾಡ್ತಾ ಇದ್ದೀವಿ. ಈಗ ಏನಾಗಿದೆ ಅಂದರೆ ನಮಗೆ ರೇಷ್ಮೆ ಕೃಷಿಯಲ್ಲಿ ಎರಡು ಭಾಗ ಇದ್ದಾವೆ. ಒಂದು, ನಾವು ರೇಷ್ಮೆ ಬೆಳೆಸಬೇಕಾಗಿದ್ರೆ ಹಿಪ್ಪಿನೇರುಳಿ ಕೃಷಿ ಮಾಡಬೇಕಾಗುತ್ತೆ. ಅದು ಬೇರೆ ಬೆಳೆ ಥರನೇ, ಅಗ್ರಿಕಲ್ಚರ್ ಕ್ರಾಪ್ ಬೇರೆ ಥರ ಇರುವಾಗ ಅದೇ ಪದ್ಧತಿಯಲ್ಲಿ ನಾವು ಹಿಪ್ಪಿನೇರುಳಿ ವ್ಯವಸಾಯ ಮಾಡಬೇಕಾಗುತ್ತೆ. ಅದಾದ ನಂತರ ನಮಗೆ ಅದರಲ್ಲಿ ಲಭ್ಯವಾಗಿರೋದು ಸೊಪ್ಪು ಹುಳು ಸಾಕಾಣಿಕೆಗೆ ಯೂಸ್ ಮಾಡಬೇಕಾಗತ್ತೆ. ಈ ಎಲ್ಲ ಪದ್ಧತಿಯನ್ನು ಸೇರಿನೇ ನಮಗೆ ರೇಷ್ಮೆ ಕೃಷಿ ಆಗೋದು. ಇದರಲ್ಲಿ ಬೇಕಾಗಿರೋದು ಎಲ್ಲ ಆ್ಯಕ್ಟಿವಿಟೀಸ್ಗೂ ಎಲ್ಲ ಸ್ಟೇಜಲ್ಲಿನೂ ನಮಗೆ ಬೇಕಾಗಿರೋದು ಯಂತ್ರಗಳು ಯೂಸ್ ಮಾಡೋಕ್ಕೋಸ್ಕರ ನಾವು ಸುಮಾರು ಡಿವೈಸಸ್ಸು ಕಂಡುಹಿಡಿದ್ದೀವಿ ಸರ್. ಈಗ ಮೊದಲನೇದಾಗಿ ನಾವು ಸ್ಟಾರ್ಟ್ ಮಾಡೋದು ರೇಷ್ಮೆ ಕೃಷಿಯಲ್ಲಿ ಮಲ್ಬರಿ ಪ್ಲ್ಯಾಂಟೇಷನ್. ಮಲ್ಬರಿ ಕೃಷಿ ಮಾಡಬೇಕು ಅಂತಂದರೆ, ಹಿಪ್ಪಿನೇರುಳಿ ಕೃಷಿ ಮಾಡಬೇಕು ಅಂತಂದರೆ ನಾವು ಲ್ಯಾಂಡ್ ಡೆವಲಪ್ ಮಾಡಬೇಕು. ಹಳೆ ಕಾಲದಲ್ಲಿ ನಾವು ಜಮೀನಿನಲ್ಲಿ ನಾವೇ ಇರೋದು ಸಣ್ಣ ಪುಟ್ಟ ಯಂತ್ರಗಳು ಯೂಸ್ ಮಾಡಿಕೊಂಡು ಮಾಡ್ತಾಯಿದ್ದೆ. ಈಗ ಅಂಥದ್ದು ಮಾಡೋಕ್ಕೆ ನಮಗೆ ಒಂದು ಟೈಮ್ ಇಲ್ಲ, ಜನ ಇಲ್ಲ, ಪರ್ಫೆಕ್ಷನು ಸಿಕ್ಕೋದಿಲ್ಲ. ಅದರಿಂದ ನಾವು ಮೆಷಿನರೀಸ್ ಮೇಲೆ ಡಿಪೆಂಡ್ ಮಾಡಲೇಬೇಕಾಗುತ್ತೆ. ಯಾಂತ್ರಿಗಳದ್ದು ಏನಂದರೆ ಟ್ರ್ಯಾಕ್ಟ್ರ್ ಇದೆ, ಜೆ ಸಿ ಬಿ ಇದೆ. ಲ್ಯಾಂಡ್ ಡೆವಲಪ್ ಮಾಡೋಕ್ಕೆ ನಾವು ಒಂದು ಗಂಟೆಗೆ ಒಂದು ಎಕರು ಎರಡು ಎಕರೆ ಜಮೀನು ಅವರು ಮಾಡಿ ಹೈರಿಂಗ್ ಚಾರ್ಜ್ ಕೊಟ್ಬಿಟ್ಟು ಮಾಡೋಕ್ಕೆ ಸೌಲಭ್ಯ ನಮ್ಮಲ್ಲಿ ಇದ್ದಾವೆ. ಇದು ಯೂಸ್ ಮಾಡಿಕೊಂಡು ನಾವು ಹಿಪ್ಪಿನೇರುಳಿ ಕೃಷಿಯನ್ನು ವ್ಯವಸಾಯ ಮಾಡೋಕ್ಕೋಸ್ಕರ ನಮಗೆ ಒಂದು ಸೌಲಭ್ಯ ಇದೆ. ಟ್ರ್ಯಾಕ್ಟರ್ ಯೂಸ್ ಮಾಡಿ ಎಲ್ಲ ಲ್ಯಾಂಡ್ ಪ್ರಿಪರೇಷನ್ ಕಂಪ್ಲೀಟ್ಲಿ ಅದರಲ್ಲಿನೇ, ನಾವು ಯಾರು ಮ್ಯಾನ್ಯುಲ್ ಆಗಿ ಏನು ಮಾಡಬೇಕಾಗಿರೋ ಅವಶ್ಯಕತೆ ಇಲ್ಲ. ಅದು ನಾವಲ್ಲಿ ಕಂಡುಹಿಡಿದ್ದೀವಿ. ಇನ್ನೊಂದೇನಾಗಿದೆ ಅಂದರೆ ಪ್ಲ್ಯಾಂಟೇಷನ್ ಆದಮೇಲೆ ಎಲ್ಲ ಕಾರ್ಯಕ್ರಮಗಳು ಮಾಡುವಾಗ ನಮಗೂ ಒಂದೊಂದು ಮಿಷಿನರೀಸ್ ನಾವು ಕಂಡುಹಿಡಿದ್ದೀವಿ. ಏನಂದರೆ ಉದಾಹರಣೆ ಹೇಳೋದಾದರೆ ನಾವೀಗ ಜೋಡಿ ಸಾಲ್ ಪದ್ಧತಿ ಒಂದು ಕಂಡುಹಿಡಿದ್ದೀವಿ. ಜೋಡಿ ಸಾಲ್ ಪದ್ಧತಿ ಏನಕ್ಕೆ ಅಂದರೆ 5-3-2. ಇದರಲ್ಲಿ ನಮ್ಗೆ ಏನಕ್ಕೆ ಅದು ಮಾಡಿದ್ದೀವಿ ಅಂದರೆ ಟ್ರ್ಯಾಕ್ಟ್ರು ಪವರ್ ಟಿಲ್ಲರು ಅಂದ್ರ ಯಂತ್ರೀಕರಣಗಳು ಸಾಮಗ್ರಿಗಳು ನಾವು ಯೂಸ್ ಮಾಡೋಕ್ಕೋಸ್ಕರ. ಇಲ್ಲಾಂದರೆ ನಾವು ಮ್ಯಾನ್ಯುಲ್ ಆಗಿ ನಾವು ಇಪ್ಪಿನೇರುಳಿ 5 ಬೆಳೆ ನಾವು ಒಂದು ವರ್ಷಕ್ಕೆ ತಗೊಳ್ತೀವಿ. ಪ್ರತಿ ಸಾರಿನೂ ಒಂದು ಸಾರಿ ಕುಯ್ದಾದ್ಮೇಲೆ, ಗಿಡಗಳು ಕುಯ್ದಾದ್ಮೇಲೆ ನಾವು ಇಂಟ್ರಕಲ್ಚರ್ ಆಪರೇಷನ್ ಮಾಡಬೇಕಾಗತ್ತೆ. ಅಂತರ್ವ್ಯವಸಾಯ ಮಾಡಬೇಕಾಗತ್ತೆ. ಅಂತರ್ವ್ಯವಸಾಯ ಮಾಡೋಕ್ಕೋಸ್ಕರ ನಾವು ಮ್ಯಾನ್ಯುಲ್ ಆಗಿ 1 ಎಕರ್ ಜಮೀನು ವೀಡಿಂಗ್ ಕಳೆ ತೆಗೆಯೋದಾದರೆ ತುಂಬ ಟೈಮ್ ತಗೊಳುತ್ತೆ. ಏನೊಂದು ಅಷ್ಟೊಂದು ಕಾರ್ಮಿಕರು ಸಿಕ್ಕೋದು ಇಲ್ಲ, ಸೌಲಭ್ಯನೂ ಇಲ್ಲ. ಅದರಿಂದ ನಾವು 1 ಗಂಟೆ 1/2 ಗಂಟೆ ಒಳಗೆ ನಾವು ಈ ಟ್ರ್ಯಾಕ್ಟರ್ ಯೂಸ್ ಮಾಡಿಕೊಂಡು ಅಂದರ್ ಕಳೆಗಳು ತಗೊಳಕ್ಕೆ ಇಂಟ್ರಕಲ್ಚರ್ ಆಪರೇಷನ್ಸ್ ಮಾಡೋಕ್ಕೆ ಸೌಲಭ್ಯ ಇದೆ. ಅದಕ್ಕೋಸ್ಕರ ನಾವು ಪ್ಲ್ಯಾಂಟೇಷನ್ ಜಿಯೋಮೆಟ್ರಿ ಚೇಂಜ್ ಮಾಡಿರೋದು. ಇಲ್ಲಾಂದರೆ ಹಳೆ ಕಾಲದಲ್ಲಿ 3-3 ಅಡಿಗೆ 2-2 ಅಡಿಗೆ ಮಾಡ್ತಾಯಿದ್ರು. ಅದರಲ್ಲಿ ನಮಗೆ ಮ್ಯಾಕ್ಸಿಮಮ್ ಮಾಡಬೇಕಾಗಿರೋದು ಸಾಧ್ಯವಾಗಿರೋದು ವ್ಯವಹಾರ ಏನಂದರೆ ಬುಳ್ಳಕ್ ಪ್ಲೋ. ಈಗ ಬುಳ್ಳಕ್ ಪ್ಲೋ ಏನು ವ್ಯವಸಾಯ ಮಾಡೋಕ್ಕೆ ಸಿಗ್ತಾ ಇಲ್ಲ. ದನ ಅರ್ಬನೈಸೇಷನ್ ಇರ್ಬೋದು, ಬೇರೆ ಯಾವುದೋ ಕಾರಣ ಇರ್ಬೋದು. ಇದರಿಂದ ನಾವು ಎಲ್ಲ ಆ್ಯಕ್ಟಿವಿಟೀಸ್ಗೂ ಡಿಪೆಂಡ್ ಆಗಬೇಕಾಗಿರೋದು ಮಿಷಿನರೀಸ್, ಇಲ್ಲಾಂದರೆ ಯಾಂತ್ರೀಕರಣ ನಾವು ಬಿಡಿಸಿದ್ವಿ. ಇನ್ನೊಂದೇನೆಂದರೆ ನಮಗೆ ನೀರಿನ, ಈಗ ನಮ್ಮ ಕನ್ವೆನ್ಷನ್ ಮೆಥಡ್ ಏನಾಗಿದೆ ಅಂದರೆ ಒಂದು ಏಕರಿಗೆ ಒಂದು 7 ಡೇಸ್ ಇಂಟರ್ವೆಲ್ನಲ್ಲಿ ನಾವು 33,000 ಲೀಟ್ರ್ ನೀರು ಇರಿಗೇಟ್ ಮಾಡಬೇಕಾಗುತ್ತೆ. ಈಗ ಏನಾಗಿದೆ ಅಂದರೆ ಅಷ್ಟೊಂದು ನೀರು ನಾವು ಯೂಸ್ ಮಾಡುವಾಗ ಅದಕ್ಕೆ ಕಾರ್ಮಿಕರು ಸೇವೆ ಬೇಕಾಗುತ್ತೆ, ಬೇರೆ ಎಲೆಕ್ಟ್ರಿಸಿಟಿ ಬೇಕಾಗುತ್ತೆ. ಈಗ ಅದಕ್ಕೆ ಏನಾಗಿದೆ ಅಂದರೆ ಅದು ಸೇವ್ ಮಾಡೋಕ್ಕೆ ಸುಮಾರು ನೀರು ವೇಸ್ಟು ಆಗಿಬಿಡುತ್ತದೆ. ನಾವು ಹಾಕಿರೋದು ನೀರು ಫುಲ್ಲು ಅದು ಭೂಮಿಯೊಳಗೇ ಹೋಗಬೇಕು ಅಂತೇನಿಲ್ಲ, ಇವಾಪರೇಟು ಆಗ್ಬೋದು, ಅದು ಬಾಷ್ಪೀಕರಣ ಆಗ್ಬೋದು. ಅದು ಅವಾಯ್ಡ್ ಮಾಡೋಕ್ಕೆ ನಾವೇನು ಕಂಡುಹಿಡಿದೀವಿ ಅಂದರೆ ಇದು ಒಂದು ಮೆಕನೈಸೇಷನ್ ಪಾರ್ಟಲ್ಲಿನೇ ಬರೋದು, ಹನಿ ನೀರಾವಣಿ. ಹನಿ ನೀರಾವಣಿಯಲ್ಲಿ ಏನಾಗುತ್ತೆ ಅಂದರೆ ನಾವು ಗಿಡಗಳಿಗೆ ಬೇಕಾಗಿರೋದು ನೀರು ಟೈಮ್ಲಿ ಇಂಟರ್ವೆಲ್ನಲ್ಲಿ, ಒಂದು ಲಿಮಿಟೆಡ್ ಟೈಮ್ ಇಂಟರ್ವೆಲ್ನಲ್ಲಿ ಎಷ್ಟು ಬೇಕು ಯಾವಾಗ ಬೇಕು ಅದು ನೋಡಿಕೊಂಡು ನಾವು ಕುಡೋದು ಒಂದು ಸಿಸ್ಟಮ್ ನಮ್ಮಲ್ಲಿ ಇದೆ. ಇನ್ನೊಂದೇನಾಗಿದೆ ಅಂದರೆ ನಾವು ಪ್ಲಾಂಟೇಷನ್ ಮಾಡೋಕ್ಕೆ ನಮಗೆ ಕಟ್ಟಿಂಗ್ಸ್ ಪ್ರಿಪೇರ್ ಮಾಡಬೇಕು. ಈಗ ಹಿಪ್ಪನವರಳ್ಳಿಯಲ್ಲಿ ನಾವು ಬೀಜ ತಂದು ಮಾಡೋಂಗಿಲ್ಲ, ನಾವು ಕಟ್ಟಿಂಗ್ಸ್ ಮೇಲೇ ಅದು ಮಾಡ್ತಾ ಇರೋದು, ಪ್ರೊಪಗೇಷನ್ ಮಾಡ್ತಾ ಇರೋದು. ಈ ಕಟ್ಟಿಂಗ್ಸ್ ಪ್ರಿಪೇರ್ ಮಾಡುವಾಗ ನಾವು 6 ತಿಂಗಳು ಬೆಳೆದಿರೋದು ಒಂದು ಕಡ್ಡಿ ಕಟ್ ಮಾಡಿಬಿಟ್ಟು 3 ಕಣ್ಣು ಇಡೋ ಥರ ಒಂದು 10 ಸೆಂಟಿಮೀಟ್ರ್ ಲೆಂತ್ ಬರುತ್ತದೆ ಅದು, ಅದು ಇಲ್ಲಾಂದರೆ 15 ಸೆಂಟಿಮೀಟ್ರು ಇರ್ಬೋದು, ಅದು ಡಿಪೆಂಡ್ಸ್ ಅಪಾನ್ ದ 3 ಕಣ್ಣು ಇರೋದು ಕಡ್ಡಿ ನಾವು ಕಟ್ ಮಾಡಿಕೊಂಡು ನಾವು ಪ್ಲಾಂಟೇಷನ್ ನರ್ಸರಿ ರೇಸ್ ಮಾಡಬೇಕಾಗುತ್ತೆ. ಇದು ಒಬ್ಬ ಕಾರ್ಮಿಕರು 1,500 ರಿಂದ 2,000 ಕಡ್ಡಿ ಕಟ್ ಮಾಡ್ಬೋದು ಒಂದು ದಿನಕ್ಕೆ. ಆದರೆ ಒಂದು ಕಟ್ಟಿಂಗ್ ಮಿಷಿನ್ ಒಂದು ಡೆವಲಪ್ ಮಾಡಿದ್ದೀವಿ, ಅದರಲ್ಲಿ ನಮಗೆ 1 ಅವರ್ ಒಳಗೆ ಈ 2,000 ನಾವು ಕಟ್ ಮಾಡ್ಬೋದು. ಮಹೇಶ್ ಅವರೇ, ಈ ಕಟ್ಟಿಂಗ್ ಮಿಷಿನ್ ಬಗ್ಗೆ ಹೇಳ್ಬೋದಾ? ಹೇಳ್ತೀನಿ ಸರ್. ಸೊ ಈ ಕಟ್ಟಿಂಗ್ ಮಿಷಿನ್ ಸರ್ ತುಂಬ ರೈತರುಗಳಿಗೆ ಯೂಸ್ ಆಗುತ್ತೆ ಸರ್. ಏನಿಂದ ಇದು ತುಂಬ ನಿಮ್ಗೆ 30-40% ಲೇಬರ್ ಸೇವ್ ಮಾಡುತ್ತೆ ಸರ್. ಸೊ ಅದಕ್ಕೋಸ್ಕರ ಯಾರ್ಯಾರು ರೈತರು ಅವರು ನರ್ಸರಿ ಇರುತ್ತೋ ಅವರು ಈ ಮೆಷಿನ್ ಯೂಸ್ ಮಾಡಿಬಿಟ್ಟು ಅವರು ಲೇಬರ್ ಸೇವಿಂಗ್ ಮಾಡ್ಕೋಬೋದು, ಅವ್ರಿಗೆ ಕಾಸ್ಟ್ ರೆಡ್ಯೂಸ್ ಆಗುತ್ತೆ ಸರ್. ಸೊ ಅದಕ್ಕೋಸ್ಕರ ಇದು ತುಂಬ ಚೆನ್ನಾಗಿ ಮಿಷಿನ್ ಇದೆ ಸರ್, ಅಮರ ಸಿ ಎಸ್ ಆರ್ ಟಿ ಮೈಸೂರು ಸರ್. ಅಂದರೆ ಸಿ ಎಸ್ ಆರ್ ಟಿ ಮೈಸೂರು ಅಭಿವೃದ್ಧಿಪಡಿಸಿರೋದು ಈ ಮಿಷಿನ್ ಅಲ್ವಾ? ಎಸ್. ಅಂದರೆ ಹಿಪ್ಪನೇರಳೆ ಕಡ್ಡಿನ ಕತ್ತರಿಸಿ ಸಸಿ ಮಾಡೋದಕ್ಕೆ ಯೋಗ್ಯವಾದ ಕಡ್ಡಿ ಮಾಡಿಕೊಡುವಂತ ಒಂದು ಸಣ್ಣ ಯಂತ್ರ. ಎಸ್ ಸರ್. ಅಲ್ವಾ? ಎಸ್. ನಿಮ್ಮಲ್ಲಿ ಬಂದ್ರೆ ನೋಡಕ್ ಸಿಗತ್ತೆ? ಇರುತ್ತೆ ಸರ್. ನಮ್ದು ಸಿ ಎಸ್ ಆರ್ ಟಿ ಮೈಸೂರಲ್ಲಿ ಒಂದು ಡಿವಿಷನ್ ಇದೆ, ಸೆರಿಕಲ್ಚರ್ ಇಂಜಿನಿಯರಿಂಗ್ ಡಿವಿಷನ್, ಅಲ್ಲಿ ಡೆಮಾನ್ಸ್ಟ್ರೇಷನ್ ಹಾಲ್ ಇದೆ. ಸೊ ರೈತರು ಬಂದಿದ್ದಾರೆ, ಅವ್ರಿಗೆ ನಾವು ಡೆಮಾನ್ಸ್ಟ್ರೇಷನ್ ಮಾಡಬೇಕು ಸರ್. ನಮ್ಮಲ್ಲಿ ಒಂದು ಟೆಕ್ನಾಲಜಿ ಈಗ ಕಲ್ಟಿವೇಷನ್ ಮಾಡಾದ್ಮೇಲೆ ನಮಗೆ ಪೋಷನ್ ಒಂದು ಮೈಕ್ರೋ ನ್ಯೂಟ್ರಿಯೆಂಟ್ ಎಲಿಮೆಂಟ್ಸ್ ಇದೆ. ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸು ಆಗಿರೋದು ನೈಟ್ರೋಜನ್ನು, ಫಾಸ್ಫರಸ್ಸು, ಪೊಟ್ಯಾಷ್ ಅಂಥದ್ದೆಲ್ಲ ನಾವು ಮಣ್ಣಲ್ಲಿನೇ ಹಾಕಿ ಬೆಳೆ ವ್ಯವಸಾಯದಲ್ಲಿ ಮಾಡೋದು. ಈಗ ಮೈಕ್ರೋ ನ್ಯೂಟ್ರಿಯೆಂಟ್ ಏನಂದರೆ ನಾವು ಎಲೆ ಮೇಲೆ ಡೈರೆಕ್ಟಾಗಿ ಸ್ಪ್ರೇ ಮಾಡೋದು. ಈಗ ಸ್ಪ್ರೇ ಮಾಡೋಕ್ಕೆ ನಾವು ಹಳೆಯ ಕಾಲದಲ್ಲಿ ಇರೋದು ಸ್ಪ್ರೇಯರಲ್ಲಿನೇ ಮಾಡಬೇಕಾಗುತ್ತೆ. ಅದು ಒಬ್ಬ ಕಾರ್ಮಿಕ ಬಂದು ಅದು ಅವರ ಹಿಂದೆ ಹಾಕ್ಬೋದು, ಇಲ್ಲಾಂದರೆ ಕೈಯಲ್ಲಿ ಮ್ಯಾನ್ಯುಲ್ ಆಗಿ ಮಾಡಬೇಕಾಗಿರೋದು ತುಂಬ, ಅದು ಡ್ರಡ್ಜರಿ ಇದೆ. ಡ್ರಡ್ಜರಿ ಅಂದರೆ ಅವರಿಗೆ ಅದೇ ದೇಹ ಕಷ್ಟ ಆಗುತ್ತೆ. ಅದರಿಂದ ನಾವೇನು ಮಾಡಿದ್ದೀವಿ ಅಂದರೆ ಈ ಟ್ರ್ಯಾಕ್ಟ್ರಲ್ಲಿನೇ ಒಂದು ಮೌಂಡಿಂಗ್ ಮಾಡಿ, ಸ್ಪ್ರೇಯರು ಮೌಂಡಿಂಗ್ ಮಾಡಿ ಟ್ರ್ಯಾಕ್ಟ್ರಲ್ಲಿ ಅದು ಆಟೋಮೆಟಿಕ್ ಆಗಿ ಸ್ಪ್ರೇ ಮಾಡಿದ ಥರ, ಗಿಡ ಮೇಲೆ ಸ್ಪ್ರೇ ಮಾಡ್ಕೊಂಡು ಹೋಗೋ ಥರ ಚಾಲಿತ ಸ್ಪ್ರೇಯರ್ ಒಂದು ತಯಾರಿಸಿದ್ದೀವಿ ಸರ್. ಅದರಿಂದ ಏನಾಗುತ್ತೆ, ಸಮಟೈಮ್ಸ್ ಏನಾಗುತ್ತೆ, ನಾವು ಪೆಸ್ಟ್ಗಳು ಗಿಡ ಮೇಲೆ ಬಂದಿರೋದು ಪೆಸ್ಟ್ಗಳ ಕಂಟ್ರೋಲ್ ಮಾಡೋಕ್ಕೂ ಕೆಲವು ಪೆಸ್ಟಿಸೈಡ್ಗಳು, ರೋಗ ಜಾಸ್ತಿ ಪೆಸ್ಟಿಸೈಡ್ ಯೂಸ್ ಮಾಡಲ್ಲ, ಆದ್ರೂ ಅವಶ್ಯಕತೆ ಬಂದರೆ ಇಮಿಡಿಯೇಟ್ ಆಗಿ ಮಾಡಬೇಕು ಅಂದಿದ್ರೆ ನಾವು ಟೈಮ್ ಸೇವಿಂಗ್ ಆಗುತ್ತೆ. ಇದರಲ್ಲಿ ಒಂದು 10 ನಿಮಿಷ ಒಳಗೆ 1 ಎಕರೆ ಫುಲ್ ಸ್ಪ್ರೇ ಮಾಡಿ ಎಫೆಕ್ಟಿವ್ ಆಗಿ ಮಾಡ್ಬೋದು. ಈಗ ಮ್ಯಾನ್ಯುಲ್ ಆಗಿ ಮಾಡುವಾಗ ನಮಗೆ ಅಷ್ಟೊಂದು ಎಫೆಕ್ಟಿವಿಟಿ ಬರಲ್ಲ, ಯೂನಿಫಾರ್ಮಿಟಿನೂ ಬರಲ್ಲ. ಅದು ಎರಡು ನಾವು ಮಿಷಿನ್ ಇಟ್ಟು ಮಾಡುವಾಗ, ಯಂತ್ರ ಇಟ್ಬಿಟ್ಟು ಮಾಡುವಾಗ ನಮಗೆ ಅನುಕೂಲ ಸಿಗುತ್ತೆ. ಈ ಬಗ್ಗೆ ಹೇಳಿ ಮಹೇಶ್ ಅವರೇ, ಈ ಟ್ರ್ಯಾಕ್ಟರ್ ಚಾಲಿತ ಸ್ಪ್ರೇಯರ್. ಸೊ ಇದು ಸರ್ ಇರುತ್ತೆ ಸರ್, ನಮ್ಮ ಸರ್ಕಲ್ಸ್ ಇಂಜಿನಿಯರಿಂಗ್ ಡಿವಿಷನ್ ಮೇ ಸರ್. ಇದು ನಮ್ಮದು ಸಿ ಎಸ್ ಆರ್ ಟಿ ಮೈಸೂರು ಡೆವಲಪ್ ಮಾಡಿದ್ದಾರೆ ಸರ್. ಸೊ ಇದಕ್ಕೆ ರೈತರು ಯೂಸ್ ಮಾಡಿಬಿಟ್ಟು, ಸೊ ಯಾರ್ಯಾರು 5 ಎಕರ್ ಅದಕ್ಕೆ ಮೇಲ್ಗಡೆ ಯಾರ್ಯಾರು ಸೆರಿಕಲ್ಚರ್ ಮಾಡ್ತಾರೆ ಅವ್ರಿಗೆ ತುಂಬ ಯೂಸ್ ಆಗುತ್ತೆ ಸರ್. ಬಿಕಾಸ್ ಅದರಲ್ಲಿ ಅವರು 5 ಎಕರೆಗೆ ಮೇಲೆ ಮೀನ್ ಜಾಸ್ತಿ ಅವ್ರಿಗೆ ಲೇಬರ್ ಬೇಕೇ ಬೇಕು ಸರ್. ಅದಕ್ಕೋಸ್ಕರ ಇದು ಟ್ರ್ಯಾಕ್ಟರ್ ಮೌಂಟೆಡ್ ಸ್ಪ್ರೇಯರ್. ಇದು ಪೆಸ್ಟಿಸೈಡ್ ಸ್ಪ್ರೇ ಮಾಡೋಕ್ಕೆ ಆರ್ ಮೈಕ್ರೋ ನ್ಯೂಟ್ರಿಯೆಂಟ್ ಸ್ಪ್ರೇ ಮಾಡೋಕ್ಕೆ ತುಂಬ ಯೂಸ್ ಆಗುತ್ತೆ ಸರ್. ಓಕೆ ಓಕೆ. ಅದೇ ಡಾಕ್ಟರ್ ಬಾಬು ಅವರೇ, ಈಗ ಮನುಷ್ಯರು ಸಿಂಪರಣೆ ಮಾಡೋದ್ರಿಂದ ಸಿಂಪರಣ ದ್ರಾವಣ ಅವ್ರ ಮೈ ಮೇಲೆ ಬಿದ್ದು ಮನುಷ್ಯರ ಆರೋಗ್ಯ ಕೂಡ ಹಾಳಾಗೋ ಸಾಧ್ಯತೆ ಇರುತ್ತೆ. ಹೌದು. ಈಗ ಅದಕ್ಕೆ PPE ಕಿಟ್ ಮಾದರಿನಲ್ಲಿ ರೈತರು ತಮ್ಮ ದೇಹವನ್ನು ಸಂಪೂರ್ಣವಾಗಿ ರಕ್ಷಣೆ ಮಾಡಿಕೊಂಡು ಸಿಂಪರಣೆ ಮಾಡಬೇಕು ಅನ್ನೋ ಸಲಹೆಯೂ ಕೂಡ ಸಾಮಾನ್ಯವಾಗಿ ಕೊಡಲಾಗ್ತಾ ಇದೆ. ಈ ಟ್ರ್ಯಾಕ್ಟರ್ ಚಾಲಿತ ಸ್ಪ್ರೇಯರಿಂದ ಆ ತರಹ ಮನುಷ್ಯ ಕೀಟನಾಶಕ ಸಂಪರ್ಕಕ್ಕೆ ಬರದಂತೆ ತಡಿಬಹುದಲ್ವಾ ಸರ್? ಅಂಥ ಸಿಚುವೇಶನ್ ನಮ್ಮ ರೇಷ್ಮೆ ಕೃಷಿಯಲ್ಲಿ ಬರಲ್ಲ. ಯಾಕೆಂದರೆ ನಾವು ಮ್ಯಾಕ್ಸಿಮಮ್ ಅಂಥ ಆ ಥರ ಕೆಮಿಕಲ್ಸ್ ಯಾವುದು ಇದರಲ್ಲಿ ಯೂಸ್ ಮಾಡಲ್ಲ. ಒಂದು ಇನ್ನೊಂದು ಅಂದರೆ ನಾನು ಹೇಳಿರೋದು ಮೈಕ್ರೋನ್ಯೂಟ್ರಿಯಂಟ್ಸ್, ಅದೊಂದು ಪೋಷಕ ಆಹಾರ ಕ್ರಮೀಕರಣಕ್ಕೋಸ್ಕರ. ಒಂದು ವೇಳೆ ರಾಸಾಯನಿಕಗಳನ್ನು ರಾಸಾಯನ ಮಾಡಿದ್ರೆ ನಾವು ಮಾಡಬೇಕಾಗಿರೋದು ಮೈಲ್ಡ್ ಡೋಸು. ನಾವು ಯಾವುದೇ ಕಾರಣಕ್ಕೂ ನಾವು ಮನುಷ್ಯರಿಗೆ ತೊಂದರೆ ಆಗತ್ತಿರ ಕೀಟನಾಶಿನಿಗಳು ಯಾವುದು ಇದರಲ್ಲಿ ನಮ್ಮ ಇಪ್ಪಿನವರಳ್ಳಿ ವ್ಯವಸಾಯದಲ್ಲಿ ಮಾಡ್ತಾ ಇಲ್ಲ. ಏನಕ್ಕೆ ಅಂದರೆ ಆ ಥರ ಮಾಡಿದರೆ ನಮ್ಮ ರೇಷ್ಮೆ ಹುಳು ಸರ್ವೈವ್ ಆಗಲ್ಲ. ರೇಷ್ಮೆ ಯಾಕಂದರೆ ನಾವು ಬೆಳೆಸಿರೋದು ಸೊಪ್ಪು ರೇಷ್ಮೆ ಹುಳಕ್ಕೂ ತೀನಿಯಾಗಿ ಹೋಗಬೇಕಾಗಿರೋದು. ಅದರಿಂದ ಒಂದು ವೇಳೆ ಅದರಲ್ಲಿ ಯಾವುದೋ ಒಂದು ಪಾಯ್ಸನ್ ಟಾಕ್ಸಿಸಿಟಿ ಜಾಸ್ತಿ ಆದರೆ ನಮ್ಮ ರೇಷ್ಮೆ ಹುಳು ಸರ್ವೈವ್ ಆಗಲ್ಲ, ಬದುಕಲ್ಲ. ಅದಕ್ಕೋಸ್ಕರ ಯಾವುದು ಆ ಥರ ಸಿಚುವೇಶನ್ ಇದರಲ್ಲಿ ಬರಲ್ಲ. ಇನ್ನೊಂದೇನೆಂದರೆ ಟ್ರ್ಯಾಕ್ಟ್ರಲ್ಲಿ ಹಿಂಭಾಗ ನಾವು ಟ್ರ್ಯಾಕ್ಟರ್ ಸ್ಪ್ರೇಯರು ಜೋಡಿಸ್ತೀವಿ. ಅದರಲ್ಲಿ ಸ್ಪ್ರೇಯರ್ ಹೆಂಗೆ ಇರ್ತದೆ ಅಂದರೆ ಡೋಮ್ ಟೈಪ್ ಸ್ಪ್ರೇಯರ್ ಮಾಡಿದರೆ ಗಿಡ ಮೇಲೆ ಮಾತ್ರ ಅದು ಮುಂದೆ ಹೋಗ್ತಾ ಇರ್ತದೆ. ಡ್ರೈವರ್ ಮುಂದೆ ಕೂತಿರ್ತಾರೆ, ಆ ಹಿಂದೆ ಇರೋದು ಹಂಗೆ ಹೊಡೆಸ್ಕೊಂಡು ಹಂಗೆ ಮುಂದೆ ಹೋಗುವಾಗ ಅದು ಡ್ರೈವರ್ಗಾಗಲಿ ಬೇರೆಯವ್ರಿಗಾಗಲಿ ಅಷ್ಟೊಂದು ಬರೋಕ್ಕೆ ಸಾಧ್ಯ ಅದು ಇಲ್ಲ. ಅದೊಂದು. ಇನ್ನೊಂದೇನೆಂದರೆ ಮುಂದೆ ಹೇಳಿರೋ ಥರ ಯಾವುದೇ ಕೆಮಿಕಲ್ಲು ನಾವು ಮಲ್ಬೆರಿ ಪಿನವರಳ್ಳಿ ಕೃಷಿ ವ್ಯವಸಾಯದಲ್ಲಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಅಗ್ರಿಕಲ್ಚರ್ ಕೃಷಿಯಲ್ಲಿ ಮಾಡೋ ಥರ ಯಾವುದು ಕೆಮಿಕಲು ಇದರಲ್ಲಿ ಇಲ್ಲ. ಪ್ರಾಬ್ಲಮ್ ಏನಂದರೆ ನಮಗೆ ಈ ಸೊಪ್ಪು ಬೆಳೆದಿರೋದು ಸೊಪ್ಪು ಹುಳು ಸಾಕಾಣಿಕೆ ಬೇಕಾಗಿರೋದ್ರಿಂದ ಅದು ಟಾಕ್ಸಿಸಿಟಿ ಅದಕ್ಕೆ ಪಾಯ್ಸನ್ ಆಗುತ್ತೆ. ಈ ಮಾದರಿನೂ ನೋಡಬಹುದು ನಿಮ್ಮ ಇದು ನಮ್ಮ ಇಂಜಿನಿಯರಿಂಗ್ ವಿಭಾಗದಲ್ಲಿ ಇದೆ ಸರ್. ಎಲ್ಲ ಈ ನಾನು ಹೇಳ್ತಾ ಇರೋದು ಎಲ್ಲ ಯಂತ್ರ ಬಗ್ಗೆ ನೋಡಬೇಕು ಅಂದಿದ್ರೆ ನಮ್ಮ ಇನ್ಸ್ಟಿಟ್ಯೂಟ್ನಲ್ಲಿ ಮಾಡೆಲ್ಸ್ ಇದೆ, ಈವನ್ ಡೆಮೋನ್ಸ್ಟ್ರೇಷನ್ ಕೂಡ ತೋರಿಸ್ತೀರಿ. ತೋರಿಸ್ಬೋದು. ಬೇರೆ ಇನ್ನೂ ಏನೇನು ಯಂತ್ರಗಳಿದ್ದಾವೆ ಸರ್? ಈಗ ಮಲ್ಬೆರಿ ಕೃಷಿಯಲ್ಲಿ ಆಗಿದೆ. ಅದು ಬಿಟ್ಟು ಹುಳು ಸಾಕಾಣಿಕೆ ಬಗ್ಗೆ ಹೇಳೋದಾದರೆ ಪ್ರತಿ ಸಾರಿನೂ ನಾವು ಹುಳು ಸಾಕಾಣಿಕೆ ಮನೆ ನಾವು ಡಿಸ್ಇನ್ಫೆಕ್ಷನ್ ಮಾಡಬೇಕಾಗುತ್ತೆ. ಅದು ಡಿಸ್ಇನ್ಫೆಕ್ಷನ್ ಮಾಡೋದು ನಾವು ಪರ್ಫೆಕ್ಟಾಗಿ ಮಾಡಿದರೆ ಯಾವುದೂ ಅದರಲ್ಲಿ ಕೀಟಾಣುಗಳು ಕ್ರಿಮಿಗಳು ಇರಲ್ಲ. ಅದು ಕಂಟ್ರೋಲ್ ಮಾಡೋಕ್ಕೆ ನಾವು ಬ್ಲೀಚಿಂಗ್ ಪೌಡರ್ 3% ಕಾನ್ಸಂಟ್ರೇಷನಲ್ಲಿ ನಾವು ಮಾಡಬೇಕಾಗುತ್ತೆ. ಅದು ನಮಗೆ ಮನುಷ್ಯರಿಗೆ ಯಾವುದೂ ತೊಂದರೆ ಆಗಲ್ಲ. ಯಾಕಂದರೆ 3% ಬ್ಲೀಚಿಂಗ್ ಪೌಡರ್ ಅಂದರೆ ನಾವು ಕುಡಿಯುವ ನೀರು ಶುಚೀಕರಣ ಮಾಡೋಕ್ಕೂ ಕೂಡ ಯೂಸ್ ಮಾಡ್ತಾ ಇದ್ದೀವಿ. ಈಗ ಈ 3% ಬ್ಲೀಚಿಂಗ್ ಪೌಡರ್ ಸ್ಪ್ರೇ ಮಾಡುವಾಗ ನಮಗೇನಾಗುತ್ತೆ ಅಂದರೆ ಅಲ್ಲಿ ಇರೋದು ಬ್ಯಾಕ್ಟೀರಿಯಾ ಮತ್ತು ಕ್ರಿಮಿಗಳು ಎಲ್ಲ ಕಂಪ್ಲೀಟ್ ಕಂಟ್ರೋಲ್ ಆಗುತ್ತೆ. ಡಿಸ್ಇನ್ಫೆಕ್ಷನ್ ಅದು ಸಾಯಿಸಲ್ಲ, ಬಟ್ ಆದರೆ ಆ ಕಂಡೀಷನಲ್ಲಿ ಯಾವುದೂ ಜರ್ಮ್ಸು ಮುಂದೆ ಬರೆಯಲ್ಲ. ಸೋಂಕು ನಿವಾರಣೆ, ಸೋಂಕು ನಿವಾರಣೆ. ಈ ಸೋಂಕು ನಿವಾರಣೆ ಮಾಡುವಾಗ ನಮಗೆ ಮ್ಯಾನ್ಯುಲಾಗಿ ಮಾಡೋಕ್ಕೆ ತುಂಬ ಕಷ್ಟ ಇದೆ. ಯಾಕಂದರೆ ಪ್ರತಿಯೊಂದು ರೈತರುಗಳಿಗೂ ಹುಳು ಸಾಕಾಣಿಕೆ ಮನೆ ಬಂತು ನಮಗೊಂದು ಮಿನಿಮಮ್ ನೋಡೋದಾದರೆ 22x80 ಸೈಜ್ ಇರ್ತದೆ, ಅದಕ್ಕಿಂತ ಮೇಲೇನು ಇರ್ಬೋದು. ಬಟ್ ಮನೆ ಫುಲ್ಲು ಹಿಂದೆ ಮುಂದೆ ಎಲ್ಲ ನಾವು ಈಗ ರೇರಿಂಗ್ ಅಪ್ಲೈನ್ಸ್ ಸೇರಿ ತುಂಬು ನಿವಾರಣೆ ಮಾಡಬೇಕು ಅಂದಿದ್ದರೆ ಅದು ಮ್ಯಾನ್ಯುಲಾಗಿ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಅದಕ್ಕೆ ಈಗ ನಾವು ಎಲೆಕ್ಟ್ರಿಕಲ್ ಆಪರೇಟೆಡ್ ಮೋಟೋರ್ ಪಂಪ್, ನಾವು ಏನು ಅಷ್ಟೊಂದು ಕಷ್ಟಪಡಬೇಕಾಗಿಲ್ಲ. ಫಿಲ್ಅಪ್ ಮಾಡಿ ಮಾಡಿದ್ದಿದ್ರೆ ನಾವು ಈಸಿಯಾಗಿ ಸೋಂಬು ನಿವಾರಣೆ ಮನೆ ಫುಲ್ಲು ಮಾಡೋಕ್ಕೆ ಒಬ್ಬರು ಅವರೇ ರೈತರೇ ಮಾಡಬಹುದು. ಅಂಥದ್ದು ಒಂದು ಯಂತ್ರ ನಾವು ಡೆವಲಪ್ ಮಾಡಿದ್ದೀವಿ ಸರ್. ಇನ್ನೊಂದೇನೆಂದರೆ ಈಗ ಹುಳು ಸಾಕಾಣಿಕೆ ಮಾಡುವಾಗ ನಮ್ಮ ಲೈಫ್ ಡ್ಯೂರೇಷನ್ ಆಫ್ ಸಿಲ್ಕ್ ವರ್ಮ್ 24 ದಿನ ಅದು ಹುಳು ಮೀಸಬೇಕಾಗುತ್ತೆ ಸರ್. ಈ 24 ದಿನದಲ್ಲಿ 5 ಸಾರಿ ಅದು ಮೋಲ್ಟಿಂಗ್ ಹೊಟ್ಟೋಗುತ್ತೆ. ಪ್ರತಿ ಸಾರಿ ಮೋಲ್ಟಿಂಗಲ್ಲಿನೂ ನಾವು ರಿಸೀವ್ ಮಾಡುವಾಗ ಡಸ್ಟಿಂಗ್ ಮಾಡಬೇಕಾಗತ್ತೆ. ಅದು ಒಂದು ಡಿಸ್ಇನ್ಫೆಕ್ಟೆಂಟ್, ಒಂದು ಸೇಫ್ಟಿ ಮೆಷರ್ಸ್. ಯಾಕಂದರೆ ಅದು ಮೋಲ್ಟ್ ಔಟ್ ಆಗಿ ಬರುವಾಗ ಅಂತ ಸ್ಕಿನ್ ತುಂಬ ಸಾಫ್ಟ್ ಆಗಿರ್ತದೆ. ಆ ತುಂಬ ಸಾಫ್ಟ್ ಆಗಿರೋ ಟೈಮಲ್ಲಿ ಬೇರೆ ಯಾವುದೂ ಇನ್ಫೆಕ್ಷನ್ ಆಗಬಾರ್ದು ಅಂದಕ್ಕೋಸ್ಕರ ನಾವು ವಿಜಯದ ಮತ್ತು ವಿಜಯದ ಸಪ್ಲಿಮೆಂಟು ಅಂದದ್ದು ಸಮಟೈಮ್ಸ್ ಲೈಮ್ ಪೌಡರ್ ಅಂದು ನಾವು ಡಸ್ಟ್ ಮಾಡಬೇಕಾಗತ್ತೆ. ಈ ಡಸ್ಟಿಂಗ್ ನಾವು ಬಟ್ಟೆನಲ್ಲಿ ಕಟ್ಟಾಕಿ ಹಿಂಗೆ ಡಸ್ಟಿಂಗ್ ಮಾಡುವಾಗ ತುಂಬ ನಮಗೆ ಮಾಡೋವರಿಗೆ ದೇಹಕ್ಕೆ ತುಂಬ ತೊಂದರೆ ಆಗುತ್ತೆ. ಅದಕ್ಕೋಸ್ಕರ ನಾವು ಒಂದು ಬ್ಯಾಟ್ರಿ ಆಪರೇಟೆಡ್ ಡಸ್ಟರ್, ನಾವೇನು ಪವರ್ ಜಾಸ್ತಿ ಶೇಕು ಅದು ಇದೇನು ಮಾಡಬೇಕಲ್ಲ, ಅದೇ ವೈಬ್ರೇಟಿಂಗ್ ಟೈಪು ಬ್ಯಾಟ್ರಿ ಆಪರೇಟೆಡ್ ಸಿಸ್ಟಮ್ ಡೆವಲಪ್ ಮಾಡಿದ್ದೀನಿ. ಹೇಳಿ ಸರ್ ಇದ್ರ ಬಗ್ಗೆ ಮಹೇಶ್ ಅವರು. ಸರ್, ಬ್ಯಾಟ್ರಿ ಆಪರೇಟರ್ ಡಿಸ್ಇನ್ಫೆಕ್ಷನ್ ಡಿವೈಸ್ ಅದು ಹೊಸದು ಅಮರ CSRT ಮೈಸೂರು ಡೆವಲಪ್ ಆಯಿತೆ ಸರ್. ಅದು ರೈತರಿಗೂ ತುಂಬ ಇಷ್ಟ ಆಗುತ್ತೆ ಸರ್. ಏನಿಂದ ಅವರು ಲಾಸ್ಟ್ 10-20 ಇಯರ್ಸ್ ಹಿಂದೆ ಮ್ಯಾನುವಲ್ ಡಸ್ಟಿಂಗ್ ಮಾಡ್ತಾರೆ. ಇದು ರೈತರಿಗೂ ಇದು ಬಂದಮೇಲೆ ಮ್ಯಾನುವಲ್ ಡಸ್ಟಿಂಗ್ ಮಾಡಿಬಿಟ್ಟು ಅವ್ರಿಗೆ ಸ್ವಲ್ಪ ಡಸ್ಟಿಂಗ್ ಪ್ರಾಬ್ಲಮ್ ಬರುತ್ತೆ. ಸೊ ಇದು ಬ್ಯಾಟ್ರಿ ಡಿಸ್ಇನ್ಫೆಕ್ಟೆಂಟ್ ಡಿವೈಸ್ ಬಂದಮೇಲೆ ಅದು ಪೂರ ರೈತರಿಗೆ ಏನೇನು ಪ್ರಾಬ್ಲಮ್ ಬರುತ್ತೆ ಅದು ಪೂರ ಕಂಟ್ರೋಲ್ ಆಗುತ್ತೆ ಸರ್. ಸೊ ಅವ್ರಿಗೆ ಟೈಮ್ ಸೇವಿಂಗ್ ಆಗುತ್ತೆ, ಕಾಸ್ಟ್ ಸೇವಿಂಗ್ ಆಗುತ್ತೆ. ಅವ್ರ ಡಸ್ಟಿಂಗ್ ನಾರ್ಮಲಿ ಮ್ಯಾನುವಲ್ ಡಸ್ಟಿಂಗ್ ಮಾಡ್ತಾರೆ ಅವ್ರಿಗೆ, ಫಾರ್ ಎಕ್ಸಾಂಪಲ್ 5 kg ಬೇಕಂದ್ರೆ ಇದು ಬ್ಯಾಟ್ರಿ ಡಿಸ್ಇನ್ಫೆಕ್ಷನ್ ಡಿವೈಸ್ ಮೇ ಅವ್ರಿಗೆ 3 kg ಸಾಕು ಸರ್. ಸೊ ಅದು ಸೇವ್ ಆಗುತ್ತೆ ಸರ್. ಸೊ ಇದು ಜಾಸ್ತಿ ಕಾಸ್ಟ್ ಬರಲ್ಲ ಸರ್, ಮ್ಯಾಕ್ಸಿಮಮ್ 1000 to 1500 ಒಳಗಡೆ ಬರುತ್ತೆ ಸರ್. ಸೊ ಎಲ್ಲ ರೈತರು ಇದು ಯೂಸ್ ಮಾಡಿಬಿಟ್ಟು ಸರ್ ಅವರು ತುಂಬ ಇಷ್ಟ ಆಗುತ್ತೆ ಸರ್. ಇದು ಇನ್ನೂ 6 ತಿಂಗಳ ರೈತರಿಗೆ ಕೊಡಬೇಕು ಸರ್. ಇದು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಮೇ ಇದೆ ಸರ್, ಇನ್ನು 6 ತಿಂಗಳ ಇದು ರೆಡಿ ಆಗುತ್ತೆ ಸರ್. ಹೇಳಿ ಸರ್, ಇನ್ನೇನು ಅನುಕೂಲ? ಈಗ ನಮಗೂ ಈಗ ಹುಳು ಸಾಕಾಣಿಕೆಗೆ ಯಂಗ್ ಏಜ್ ಸಿಲ್ಕು ಅಂತ ಹೇಳ್ತೀವಿ, ಚಾಕಿ ಚಾಕಿ ಸಿಲ್ಕು ಮಾಡುವಾಗ ಅದು ಸಣ್ಣ ಹುಳು. ಈ ಸಣ್ಣ ಹುಳು ಬರುವಾಗ 2 stages ಇರ್ತದೆ, ಫಸ್ಟ್ ಸ್ಟೇಜ್ ಸೆಕೆಂಡ್ ಸ್ಟೇಜ್. ಹೆಂಗೆ ಅಂದರೆ ಒಂದು ಸಾರಿ ಅದು ಮೋಲ್ಟ ಹೋಗಿ ಮೋಲ್ಟ ಔಟ್ ಆಗಿ ವಾಪಸ್ ಬರ್ತದೆ, 8 days ಇರ್ತದೆ. ಈ ಟೈಮಲ್ಲಿ ನಾವು ಲೀಫ್ ಫುಲ್ ಹಾಗೆಯೇ ತಂದು ಅದಕ್ಕೆ ಫೀಡಿಂಗ್ ಮಾಡೋಕ್ಕಾಗೋದಿಲ್ಲ, ಯಾಕಂದರೆ ಅದಕ್ಕೂ ಮೌತ್ ಪಾರ್ಟ್ಸ್ ತುಂಬ ಸಣ್ಣದಿರ್ತದೆ. ಅದಕ್ಕೆ ಆ ಸರ್ಫಸ್ ಏರಿಯಾ ಆಫ್ ದ ಲೀಫ್ ನಾವು ಇಂಕ್ರೀಸ್ ಮಾಡಬೇಕಾಗತ್ತೆ, ಆವಾಗ ಅದು ಎಫೆಕ್ಟಿವ್ ಆಗಿ ತಿನ್ನಕ್ಕೆ ಅನುಕೂಲ ಆಗುತ್ತೆ. ಅದಕ್ಕೋಸ್ಕರ ನಾವೊಂದು ಲೀಫ್ ಚಾಪಿಂಗ್ ಮೆಷಿನ್, ನಾವು ಹಳೆ ಕಾಲದಲ್ಲಿ ಲೀಫ್ ಹಾರ್ವೆಸ್ಟ್ ಮಾಡಿ ತಂದು ಮನೆಯೊಳಗೆ ಚಾಪ್ ಮಾಡಿಬಿಟ್ಟು ಪೀಸ್ ಕತ್ತರಿಸಿ ಕೊಡ್ತಾ ಇದ್ರು. ನಿಜ, ಈಗ ಕತ್ತರಿಸಿ ಕೊಡೋದಕ್ಕೆ ಅಷ್ಟೊಂದು ಲಾರ್ಜ್ ಕ್ವಾಂಟಿಟಿ ಮಾಡುವಾಗ ನಮಗೆ ಟೈಮು ಸೇವ್ ಆಗಲ್ಲ, ಯಾಕಂದರೆ ಟೈಮ್ಲಿ ಫೀಡಿಂಗ್ ಆಲ್ಸೋ ನಾವು ಇಂಪಾರ್ಟೆಂಟ್ ಆಗಿ ನೋಡಬೇಕಾಗುತ್ತೆ. ನಿಜ, ಅದರಿಂದ ನಾವು ಲೀಫ್ ಚಾಪಿಂಗ್ ಮೆಷಿನ್, ಈ ಲೀಫ್ ಚಾಪಿಂಗ್ ಮೆಷಿನ್ ಏನು ಮಾಡುತ್ತದೆ ಅಂದರೆ ನಾವು ಹಾರ್ವೆಸ್ಟ್ ಮಾಡಿ ತಂದಿರೋದು ಲೀಫ್ ಇದರಲ್ಲಿ ಇಟ್ಟಿದ್ರೆ ಯೂನಿಫಾರ್ಮ್ ಆಗಿ ಒಂದೇ ಸೈಜ್ಗೆ ಕಟ್ ಮಾಡಿ ಅದು ನಮಗೆ ಕೊಡುತ್ತದೆ. ಫೀಡಿಂಗೆ ಈಸಿಯಾಗಿ ನಾವು ಮಾಡಬಹುದು ಅಂತರ ಒಂದು. ಇದು ಮುಖ್ಯವಾಗಿ ನಾವು CRC ಕೊಮರ್ಷಿಯಲ್ ಚಾಕಿ ರೇರಿಂಗ್ ಸೆಂಟರ್ಸ್ ಇರುತ್ತದೆ, ಯಾಕಂದರೆ ಈ ಯಂಗ್ ಏಜ್ ಸಿಲ್ಕು ಮಾಡೋದು ಈಗ ಎಲ್ಲ ಎಂಟರ್ಪ್ರಿನರ್ಸ್ಗೆ ಮಾಡಿಬಿಟ್ಟಿದ್ದೀವಿ. ಪ್ರತಿಯೊಬ್ಬ ರೈಟರ್ಗಳು ಈಗ ಇದು ಮೊಟ್ಟೆ ತಂದು ಚಾಕಿ ಮಾಡ್ತಾ ಇಲ್ಲ, ಚಾಕಿ ಕಟ್ಟಲ್ಲ, ಅದು ಈಗ ಔಟ್ಸೋರ್ಸ್ ಮಾಡಿರೋದ್ರಿಂದ ಅವರು ಲಾರ್ಜ್ ಸ್ಕೇಲ್ ಮಾಡಬೇಕಾಗುತ್ತೆ. ಎಲ್ಲ ರೈತರುಗಳಿಗೂ ತಲುಪಬೇಕು ಅಂತಿದ್ದರೆ ಅವರು ಲಾರ್ಜ್ ಸ್ಕೇಲ್ ಈಗ 30,000 40,000 DFLs ಮಾಡಬೇಕಾಗಿರೋದು ಕಂಡೀಷನ್ ಇದೆ. ಆವಾಗ ಇವರಿಗೆ ಇಷ್ಟೊಂದು ಲೀಫು ಮ್ಯಾನ್ಯುಲ್ ಆಗಿ ಕಟ್ ಮಾಡಿ ಟೈಮ್ಲಿ ಫೀಡಿಂಗ್ ಆಗಬೇಕು ಅಂತಿದ್ದರೆ ಭಾಳ ಕಷ್ಟ ಆಗುತ್ತೆ. ಅದಕ್ಕೆ ಒಂದು ಮೆಷಿನ್, ಲೀಫ್ ಚಾಪಿಂಗ್ ಮೆಷಿನ್ ನಾವು ಡೆವಲಪ್ ಮಾಡಿದ್ದೀವಿ. ಇದರಿಂದ ಏನಾಗುತ್ತೆ ಅಂದರೆ ಒಂದು 250 kg ಅವರೇಜ್ ಅಂದಾಜು ಸೊಪ್ಪು ನಾವು ಒಂದು 1 hourಲ್ಲಿ ಕಟ್ ಮಾಡಿ ನಾವು ಫೀಡಿಂಗ್ ಮಾಡೋಕ್ಕೆ ಸಾಧ್ಯವಾಗಿದೆ ಸರ್. ಮುಂಚೆ ಎಲೆ ಕತ್ತರಿಸ್ತಾ ಇದ್ರಲ್ಲ? ಹೌದು ಸರ್. ಒಂದು ಮಣೆ ಇಟ್ಕೊಂಡು ಒಂದು ಸಣ್ಣ ಕತ್ತಿನಲ್ಲಿ, ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಇದೆ ಸರ್? ವ್ಯತ್ಯಾಸ ಏನಾಗಿದೆ ಅಂದರೆ ಆವಾಗ ಕಟ್ ಮಾಡುವಾಗ ನಮಗೆ ಟೈಮು ಸಿಕ್ಕಲ್ಲ, ಯಾಕಂದರೆ ಹುಳು ಈಗ ಫೀಡಿಂಗ್ ಸ್ಟೇಜಲ್ಲಿ ಇರುವಾಗ ಸ್ಟಾರ್ವೇಷನ್ ಆಗಿಬಿಡ್ತದೆ ನಾವು ಲೇಟ್ ಮಾಡಿದರೆ, ಟೈಮ್ಲಿ ಫೀಡಿಂಗ್ ಆಗಬೇಕು. ಒಂದು ಇನ್ನೊಂದು ಏನಾಗುತ್ತೆ, ನಾವು ಕಟ್ ಮಾಡುವಾಗ ಎಲ್ಲ ಲೀಫು ಒಂದೇ ಸಮ ಕಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ನಿಜ. ಆಮೇಲೆ ಅಷ್ಟೊಂದು ಸೊಪ್ಪು ಕಟ್ ಮಾಡೋಕ್ಕೆ ಕಾರ್ಮಿಕರು ಸಿಕ್ಕೋದು ಕಷ್ಟ ಇದೆ. ಕಷ್ಟ ಪರ್ಟಿಕ್ಯುಲರ್ಲಿ ಇದು ಒಂದು ಈಗ CRC ಕಡೆ ಮಾಡಬೇಕಾಗಿರೋದ್ರಿಂದ ಅವ್ರಿಗೆ ರಿಕ್ವೈರ್ಮೆಂಟು 10 kg 20 kg ಅಲ್ಲ. ನಿಜ. ಅವ್ರಿಗೆ 100,000 kg ಬೇಕು ಅಂತಿದ್ರೆ ಅದು ಅವ್ರಿಗೆ ಫೀಡಿಂಗ್ ಟೈಮ್ ಬೆಳಗ್ಗೆ ಫೀಡಿಂಗ್ ಮಾಡಬೇಕು ಅಂತಿದ್ರೆ ಅದು ಒಳಗೆ ಹಾರ್ವೆಸ್ಟ್ ಆಗಿರೋದು ಸೊಪ್ಪು ಕಟ್ ಮಾಡಿ ಫೀಡಿಂಗ್ ಮಾಡಬೇಕಾಗುತ್ತೆ. ನಿಜ ನಿಜ. ಯೂನಿಫಾರ್ಮಿಟಿ ಹೇಳಿ ಸರ್. ಲೀಫ್ ಕಟಿಂಗ್ ಮಿಷಿನ್ ಸರ್, ಇದು ರೈತರು ಯಾರ್ಯಾರು CRC ಮಾಡ್ತಾರ ಅವ್ರ ಯಾರ್ಯಾರಿಗೆ ಬೇಕಂದೆ ಅವರು ನಮ್ಮದು CSRT ಮೈಸೂರು ಕಾಂಟ್ಯಾಕ್ಟ್ ಮಾಡಬೇಕು ಸರ್. ಇದಕ್ಕೆ ನಮ್ಮದು ಸೈಡ್ಲಿಂದ ಒಂದು ಆಥರೈಸ್ಡ್ ಡೀಲರ್ ಇರ್ತಾರೆ ಸರ್. ಸೊ ಅವರು ನಮ್ಮ ಆಫೀಸ್ಲಿಂದೇ ಅವರು ಲೈಸೆನ್ಸ್ ಹೇಳ್ತಾರೆ ಸರ್. ಸೊ ಯಾರಿಗೆ ಬೇಕಂದೆ ಅವರು ನಮ್ಮ ಆಫೀಸ್ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಸರ್ ಸಪ್ಲೈ ಮಾಡಬೇಕು ಸರ್. ಅಂದಾಜು ಏನು ದರ ಆಗ್ಬೋದು, ರೇಟ್ ಏನಾಗ್ಬೋದು? ಸೊ ಇದು ಇದು ಸುಮಾರು 35,000 to 40,000 ಬರುತ್ತೆ ಸರ್. ಬಟ್ ಅಗೈನ್ ಬೇಸ್ಡ್ ಆನ್ ದ ಮೋಟಾರ್ ಸೈಜ್ ಸರ್. ರೈತರು ಸಪೋಸ್ ತುಂಬ ಜಾಸ್ತಿ CRC ಮಾಡ್ತಾರೆ, ಅವ್ರಿಗೆ ಸ್ವಲ್ಪ ಜಾಸ್ತಿ ಕೆಪಾಸಿಟಿ ಬೇಕು ಸರ್. ಸೊ ಬೇಸ್ಡ್ ಆನ್ ದ ಕೆಪಾಸಿಟಿ ದ ರೇಟ್ ವೇರಿಯೇಷನ್ ಇರುತ್ತೆ ಸರ್. ಬಟ್ ಜನರಲಿ 35,000 to 40,000 ಬರುತ್ತೆ ಸರ್. ಒಂದು ಮೀಡಿಯಂ ಅಗತ್ಯ ನೋಡಿ ಅವ್ರಿಗೆ ಯಾವ್ದು ಬೇಕೋ ಮೋಟರ್ ಸ್ಟ್ರೆಂತ್ ಅನ್ನ ಆಯ್ಕೆ ಮಾಡಿಕೊಂಡು ಯಂತ್ರ ತಗೋಬೇಕು. ಹೌದಾ? ಕೆಪಾಸಿಟಿ ಮೇಲೆ ಜಾಸ್ತಿ ಕಟ್ ಮಾಡಬೇಕು ಅಂತಿದ್ರೆ ಮೋಟಾರ್ ಕೆಪಾಸಿಟಿ ಜಾಸ್ತಿ ಮಾಡಬೇಕಾಗತ್ತೆ ಅಲ್ವಾ? ಇಲ್ಲ ಅಂದ್ರೆ ಮಿನಿಮಮ್ ಸೈಜ್ ಮೋಟಾರ್ ಕೆಪಾಸಿಟಿ ಮೋಟಾರ್ ಹಾಕಿದ್ರೆ ಸಾಕು. ಆತರ ಅಂದ್ರೆ ಇದಕ್ಕೆ ಬರೀ ಎಲೆ ಮಾತ್ರ ಕೊಡ್ಬೇಕಾ? ಎಲೆ ಮಾತ್ರ ಕಟ್ ಮಾಡಕ್ಕೋಸ್ಕರ. ಹೌದಾ? ಎಲೆ ಕಟ್ ಮಾಡಕ್ ಮಾತ್ರ ಇರೋದು ಮಿಷಿನ್ ಇದು, ಚಾಕಿಗೆ, ಚಾಕಿ ಲೀಫಿಗೆ. ಆ ಮಿಷಿನ್ಗೆ ಬರೀ ಎಲೆ ಮಾತ್ರ ಕೊಡ್ಬೇಕು. ರೆಂಬೆನು ಕಟ್ ಮಾಡುತ್ತೆ, ಆತರ ಬ್ಲೇಡ್ ಇದೆ ಸರ್. ಹೌದಾ? ಈಗ ನಾವು ಚಾಕಿ ಸಂಪ್ರದಾಯದಲ್ಲಿ ಎರಡು ಎಂಡ್ ಕ್ರಾಪ್ ಶೆಡ್ಯೂಲ್ ಇಟ್ಟಿದ್ವಿ ಸರ್ ಸಿ ಆರ್ ಸಿಗೋಸ್ಕರ. ಸಿ ಆರ್ ಸಿ ಪ್ಯಾಕೇಜ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಈಗ 35 ದಿನ ಬೆಳೆದಿರೋದು ಸೊಪ್ಪು ಫುಲ್ ಹಾರ್ವೆಸ್ಟ್ ಮಾಡಿಬಿಟ್ಟು ನಾವು ಚಾಕಿಗೆ ಯೂಸ್ ಮಾಡ್ತೀವಿ. ಅದಾದ ನಂತರ ಕ್ಲಿಪ್ಪಿಂಗ್ ಮಾಡಿಬಿಟ್ಟು ಸೆಕೆಂಡ್ ಕ್ರಾಪ್ ಎರಡನೇ ಬೆಳೆ ಏನ್ ಮಾಡ್ತಿದ್ರಿ ಅಂದ್ರೆ, ಅದು ನಾವು ಸೊಪ್ಪು ತಗೊಳ್ಳಲ್ಲ, ಶೂಟ್ಲೆಟ್ಸ್ ತಗೊಳ್ತೀವಿ. ಅದು 25 ದಿನ ಸಾಕು. 35 ದಿನ ಸೊಪ್ಪು ಬೆಳೆದು ಸೊಪ್ಪು ಹಾರ್ವೆಸ್ಟ್ ಮಾಡಿ 10 ಡೇಸ್ ನಮಗೆ ಈಗ ಚಾಕಿ ಸಾಕಾಣಿಕೆ ಆಗಬೇಕಾಗುತ್ತೆ. ಅದಾ ನಂತರ 45 ದಿನಕ್ಕೆ ನಾವು ಕ್ಲಿಪ್ಪಿಂಗ್ ಮಾಡಿದೆ. ಕ್ಲಿಪ್ಪಿಂಗ್ ಅಂದರೆ ಅಂದ ತುದಿ ಮಾತ್ರ ಕ್ಲಿಪ್ಪಿಂಗ್ ಮಾಡಿಬಿಟ್ರೆ ನಮಗೆ ಇನ್ನೊಂದು 25 ದಿನಕ್ಕೆ ಸೆಕೆಂಡ್ರಿ ಸ್ಪ್ರೌಟ್ಸ್ ಬರ್ತದೆ, ಅದು ಶೂಟ್ಲೆಟ್ಸ್. ಆ ಶೂಟ್ಲೆಟ್ಸ್ ಹಾಗೆ ತಂದು ನಾವು ಚಾಕಿಗೆ ಯೂಸ್ ಮಾಡೋದು ನಮ್ಮ ಪ್ಯಾಕೇಜಲ್ಲಿ ಇರೋದ್ರಿಂದ ಈಗ ಆ ಥರ ಸಣ್ಣ ಬ್ರಾಂಚಸ್ ಕೂಡ ನಾವು ಇದರಲ್ಲಿ ಆರಾಮಾಗಿ ಕಟ್ ಮಾಡೋಕ್ಕೆ ಪ್ರೊವಿಷನ್ ಇದೆ ಸರ್ ಮೆಷಿನ್. ಅಂದ ಮೆಷಿನೇ ತಯಾರಿಸಿರೋದು ಅಲ್ವಾ? ಬೇಕಂದ್ರೆ ಸರ್ ನಿಮ್ಗೆ ಎಷ್ಟು ಸೈಜ್ ಬೇಕೋ ಅಷ್ಟು ಸೈಜ್ ಮಾಡಬೇಕು. ಅದ್ರ ಮಿಷಿನ್ಲಿ ಅಡ್ಜಸ್ಟ್ಮೆಂಟ್ ಇರುತ್ತೆ ಸರ್. ನಿಮ್ಗೆ ದೊಡ್ಡ ಸೈಜ್ ಬೇಕೋ ದೊಡ್ಡ ಸೈಜ್ ಮಾಡಬೇಕು, ಚಿಕ್ಕದ ಸೈಜ್ ಬೇಕೋ ಚಿಕ್ಕದ ಸೈಜ್ ಮಾಡುತ್ತೆ ಸರ್. ಅಂದ್ರೆ ಇದನ್ನ ಆಪರೇಟ್ ಮಾಡೋದಕ್ಕೆ ತುಂಬಾ ತಾಂತ್ರಿಕವಾದ ಜ್ಞಾನ ಏನಿಲ್ಲ ಸರ್. ಸಿಂಪ್ಲಿ ಒಂದು ಸ್ವಿಚ್ ಆನ್ ಮಾಡಬೇಕು ಅದರಲ್ಲಿ ಸರ್. ಜಾಸ್ತಿ ಏನ್ ಇದೆಲ್ಲ ಟೆಕ್ನಿಕಲ್ ಜಾಸ್ತಿ ಏನ್ ಬರಲ್ಲ ಸರ್. ರೈತರು ಈಸಿಲಿ ಆಪರೇಟ್ ಮಾಡ್ಕೋಬಹುದು ಸರ್. ಸರ್ ಅದೊಂದು ಸಿಂಪಲ್ ಡಿವೈಸ್, ಏನು ಇಲ್ಲ. ರೈತರು ಲೀಫ್ ತಂದ್ಬಿಟ್ಟು ಅದರಲ್ಲಿ ಕಂಟೈನರ್ ಅಲ್ಲಿ ಹಾಕಿದ್ರೆ ಸ್ವಿಚ್ ಔಟ್ ಮಾಡಿದ್ರೆ ಸಾಕು, ಅದು ಕಟ್ ಮಾಡಿಬಿಟ್ಟು ನಿಮ್ಗೆ ಅದು ಔಟ್ಪುಟ್ ಅದ್ರ ಪಾಡ್ ಕೊಡ್ತದೆ. ಸ್ವಿಚ್ ಆನ್ ಮಾಡಿಬಿಟ್ಟು ಸರ್ ಲೀಫ್ ಇದೇನೋ ಸರ್, ಅದು ಸ್ವಲ್ಪ ಅಲ್ಲಿ ಒಂದು ಟ್ರೇ ಇದೆ, ಟ್ರೇಲ ಆಗ್ಬೇಕು ಅಷ್ಟು. ಸೊ ನಿಮ್ಗೆ ಚೊಟ್ಟ ಸೈಜ್ ಬೇಕಂದ ಸ್ವಲ್ಪ ಅಡ್ಜಸ್ಟ್ ಒಂದು ನಾಬ್ ಇರುತ್ತೆ ಸರ್ ಮೆಷಿನ್ಲಿ, ಅದು ಅಡ್ಜಸ್ಟ್ಮೆಂಟ್ ಮಾಡಿಬಿಟ್ಟು ಆಸ್ ಪರ್ ಯುವರ್ ರಿಕ್ವೈರ್ಮೆಂಟ್ ಸೈಜ್ ವಿಲ್ ಬಿ ವೇರಿಡ್ ಸರ್. ಮತ್ತೆ ಬೇರೆ ಯಂತ್ರಗಳು ಸರ್? ಬೇರೆ ಯಂತ್ರ ಅಂದರೆ ಹುಳು ಸಾಕಾಣಿಕೆ ನಾವು 24 ದಿನ ತೀನಿ ಆದಮೇಲೆ ಹುಳು ಈಗ ಇದಕ್ಕೆ ಬರ್ತದೆ, ಸ್ಪಿನ್ನಿಂಗ್ ಸ್ಟೇಜಿಗೆ ಬರ್ತದೆ. ಈಗ ಸ್ಪಿನ್ನಿಂಗ್ ಸ್ಟೇಜಲ್ಲಿ ಬಂದರೆ ಹುಳು ತೀನಿ ತಗೊಳ್ಳಲ್ಲ, ಅದು ಈಗ ಸ್ಪಿನ್ನಿಂಗ್ ಮಾಡಬೇಕಾಗತ್ತೆ. ಆ ಟೈಮಲ್ಲಿ ನಾವು ಹಳೆ ಕಾಲದಲ್ಲಿ ಚಂದ್ರಿಗಾನಲ್ಲಿ ಹುಳು ಒಂದೊಂದಾಗಿ ತೆಗೆದು ಅದ್ರ ಮೇಲೆ ಬಿಡಬೇಕಾಗತ್ತೆ ಗೂಡುಗಟ್ಟಕ್ಕೆ. ಈಗ ಗೂಡುಗಟ್ಟಕ್ಕೆ ಅಷ್ಟೊಂದು ಹುಳುಗಳೇ ನಾವು ಪಿಕ್ಅಪ್ ಮಾಡಿ ಇದಕ್ಕೆ ಹಾಕೋದು ತುಂಬ ಕಷ್ಟವಾಗಿರೋದು ಒಂದು ಜಾಬ್ ಸರ್. ಅದರಿಂದ ಏನು ಮಾಡಿದ್ದೇನೆ ಅಂದರೆ, ನಾವೊಂದು ಹುಳು ಸೆಪ್ರೇಟರ್, ಅದು ರೈಪಂಡ್ ವರ್ಮ್ಸಿನ ನಾವು ಅದರಲ್ಲಿ ಹಾಕಿ ಒಂದು ಫಿಲ್ಟರ್ ಮಾಡಿದ್ದು, ಒಂದು ಶೇಕಿಂಗ್ ವೈಬ್ರೇಟರ್ ಮಾಡಿದರೆ ಅದು ಫುಲ್ ಕಂಪ್ಲೀಟು ನಾವು ಇದು ಮಾಡ್ಬೋದು ಸೆಪ್ರೇಟಿಂಗ್. ಹಣ್ಣುಳೆನೆ ಸೆಪ್ರೇಟ್ ಮಾಡಿ ನಾವು ಇದರಲ್ಲಿ ಮೌಂಟೇಜಿಗೆ ಹಾಕ್ಬೋದು. ಇಲ್ಲ ಅಂದರೆ ನಾವು ಇನ್ನೊಂದೇ ಮಾಡಿದ್ದೀನಿ ಅಂದರೆ ಸೆಲ್ಫ್ ಮೌಂಟೇಜ್ ಕೂಡ ನಾವು ಡೆವಲಪ್ ಮಾಡಿದ್ದೀವಿ. ಸೆಲ್ಫ್ ಮೌಂಟೇಜ್ ಏನಂದರೆ, ಎಲ್ಲ ರೈತರುಗಳಿಗೂ ಎಲ್ಲ ಅಡ್ವಾನ್ಸ್ ಟೆಕ್ನಾಲಜಿ ನಾವು ಯೂಸ್ ಮಾಡೋಕ್ಕೆ ಆಗೋದಿಲ್ಲ. ಎಲ್ಲ ಥರ ಮೀಡಿಯಂ ಲೋ ಫಾರ್ಮರ್ ಇರ್ತಾರೆ, ಮೀಡಿಯಂ ಫಾರ್ಮರ್ ಇರ್ತಾರೆ, ಒಳ್ಳೆ ಲಾರ್ಜ್ ಫಾರ್ಮರ್ ಇರ್ತಾರೆ, ಎಲ್ಲರಿಗೂ ಒಂದೇ ಥರ ಟೆಕ್ನಾಲಜಿ ನಾವು ಬಳಸ್ಕೊಳಕ್ಕೆ ಆಗೋದಿಲ್ಲ. ಅವ್ರಿಗೆ ಏನಾಗಿದೆ ಅಂದರೆ, ರೋಟ್ರಿ ಮೌಂಟೇಜ್ ಇದೆ, ಆ ರೋಟ್ರಿ ಮೌಂಟೇಜ್ ಹಾಕಿದರೆ ಯೂನಿಫಾರ್ಮ್ ಕುಕ್ಕೊಂಡು ನಮಗೆ ಬರ್ತದೆ. ರೋಟ್ರಿ ಮೌಂಟೇಜು ಒಂದು ಯಂತ್ರ. ಅದರಲ್ಲಿ ಏನಾಗಿದೆ ಅಂದರೆ, ನಾವು ಈಗ ಲೀಫ್ ಹುಳುಗಳ ಪಿಕಪ್ ಮಾಡಿ ಅದರಲ್ಲಿ ಬಿಡಬೇಕಾಗತ್ತೆ. ಅದು ಯೂನಿಫಾರ್ಮ್ ಸೈಜ್ ಇರೋದ್ರಿಂದ ನಮಗೆ ಯೂನಿಫಾರ್ಮ್ ಸೈಜ್ ಕೊಕ್ಕೊಂಡು ನಮಗೆ ಡೆವಲಪ್ ಆಗುತ್ತೆ. ಇಲ್ಲ ಅಂದರೆ ಲಾರ್ಜ್ ಸ್ಕೇಲ್ನಲ್ಲಿ ಮಾಡಬೇಕು ಅಂದರೆ ಇನ್ನೊಂದು ಆಪ್ಷನ್ ಏನೆಂದರೆ ಸೆಲ್ಫ್ ಮೌಂಟೇಜ್. ಈ ಸೆಲ್ಫ್ ಮೌಂಟೇಜ್ ಏನಂದರೆ, ರೇರಿಂಗ್ ಶೂಟ್ ರೇರಿಂಗ್ ಅಲ್ಲಿನೇ ನಾವು ಈಗ ಮೌಂಟೇಜ್ ಇಟ್ಟರೆ ಅದ್ರ ಮೇಲೆ ಈಗ ಕೂಡು ಅದು ಕೆಟ್ಟುತ್ತೆ. ನಾವು ಹಾರ್ವೆಸ್ಟ್ ಮಾಡೋದು ಮಾತ್ರ ಒಂದು ನೋಡಬೇಕು. ಈ ಹಾರ್ವೆಸ್ಟ್ ಮಾಡೋಕ್ಕೂ ಕೂಡ ಆ ಥರ ಸೆಲ್ಫ್ ಮೌಂಟೇಜಲ್ಲಿ ನಾವು ಒಂದು ಮಿಷನ್ ತಯಾರಿಸಿದ್ದೀವಿ. ಇಲ್ಲ ಅಂದರೆ ನಾವು ಹಾರ್ವೆಸ್ಟ್ ಮಾಡುವಾಗಲೇ ನಾವು ಪ್ರತಿಯೊಂದು ಗೂಡು ನಾವು ಅದರಲ್ಲಿ ತೆಗಿಬೇಕಾಗಿರೋದು ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್, ಜಾಸ್ತಿ ಕಾರ್ಮಿಕರು ಬೇಕಾಗುತ್ತೆ. ಕಾರ್ಮಿಕರು ಉಳಿತು ಏನೊಂದು ಅವರಿಗೆ ದೇಹಕ್ಕೂ ತೊಂದರೆ ಆಗದೇ ಇರೋದು, ಇದೆಲ್ಲ ನಾವು ಯಂತ್ರ ಯಾಂತ್ರೀಕರಣ ಬಗ್ಗೆ ಮಾತ್ರ ನಾವು ಸೋಲ್ವ್ ಮಾಡೋಕ್ಕಾಗೋದು. ಇದರಲ್ಲಿ ಕೊಕೊನ್ ಹಾರ್ವೆಸ್ಟರ್ಗೂ ನಮಗೆ ಒಂದು ಡಿವೈಸ್ ನಾವು ಯಂತ್ರ ಡೆವಲಪ್ ಮಾಡಿದ್ದೀವಿ. ಅದಾದ ನಂತರ ನಮ್ಮಲ್ಲಿ ಏನಾಗಿದೆ ಅಂದರೆ, ಈಗ ಗೂಡು ಕೆಟ್ಟುವಾಗ ಅದರಲ್ಲಿ ಒಂದು ಸರ್ಫಸ್ ಫ್ಲೋಸ್ ಇರ್ತದೆ ಸರ್, ಅದೇನು ಗುಂಜು, ಇದು ನಾವು ರೀಲ್ ಮಾಡೋಕ್ಕಾಗೋದಿಲ್ಲ. ಈಗ ಜಾಸ್ತಿ ARM ಆಟೋಮ್ಯಾಟಿಕ್ ರೀಲಿಂಗ್ ಮಿಷನು, ಮಲ್ಟಿ ಎನ್ ರೀಲಿಂಗ್ ಮಿಷಿನಲ್ಲಿ ಮಾಡುವಾಗ ಇಲ್ಲ ಚಕ್ರದಲ್ಲಿ ಮಾಡೋದು ಆದ್ರೂ ಸರಿ, ನಾವು ಇದು ಈ ಫ್ಲೋಸ್ ತೆಗಿಬೇಕಾಗುತ್ತೆ. ಫ್ಲೋಸ್ ತೆಗೆದಿದ್ರೆ ಮಾತ್ರ ನಮಗೆ ಕನೆಕ್ಟಿವಿಟಿ ಕಂಟಿನ್ಯೂಟಿ ಸಿಕ್ಕುತ್ತೆ ರೀಲಿಂಗ್ಗೋಸ್ಕರ. ಅದಕ್ಕೋಸ್ಕರ ಒಂದು ಡಿಫ್ಲೋಸಿಂಗ್ ಮಿಷಿನ್ ಇದ್ದಾವೆ. ಅದು ಜಾಸ್ತಿ ಏನೂ ಇಲ್ಲ ಸರ್, ಸುಮ್ಮನೆ ಒಂದು ಎರಡು ರೋಡು ಹಿಂಗೆ ಮೂವಿಂಗ್ ಆಗಿರೋದು, ಅದರಲ್ಲಿ ಏನಾಗುತ್ತೆ ಅಂತ ಸುಮ್ಮನೆ ಕೊಕ್ಕೋನ್ ಇಟ್ಬಿಟ್ಟು ನಾವೊಂದು ಫಿಲ್ಟರ್ ಮಾಡಿದರೆ ಅದ್ರ ಪಾಡ್ಗೆ ಅದರಲ್ಲಿ ಏನು ಯಾರು ಏನು ಮಾಡಬೇಕಾಗಿರೋದು ಅವಶ್ಯಕತೆ ಏನಿಲ್ಲ, ಸುಮ್ಮನೆ ಅದರಲ್ಲಿ ಆ ಡಿವೈಸಲ್ಲಿ ಇಟ್ಟರೆ ಅದ್ರ ಪಾಡ್ಗೆ ಈ ಫ್ಲೋಸ್ ಎಲ್ಲ ಒಂದು ರೋಡಲ್ಲಿ ಸುತ್ತಿರ್ತದೆ. ಮಿಕ್ಕಿರೋದು ಚೆನ್ನಾಗಿರೋದು ಗೂಡು ಮಾತ್ರ ಅದು ಡಿಫ್ಲೋಸಿಂಗ್ ಮಾಡಿ ಕೊಡ್ತದೆ. ಈ ಸಿಲ್ಕು ಕೂಡ ನಾವು ವೇಸ್ಟ್ ಮಾಡಲ್ಲ, ಅದು ಸ್ಪಂಜ್ ಸಿಲ್ಕ್ ಹೋಗುತ್ತೆ. ಗೊಂಜು ಕೂಡ ಸ್ಪಂಜ್ ಸಿಲ್ಕ್ ಹೋಗುತ್ತೆ, ಸ್ಪಂಜ್ ಸಿಲ್ಕ್ ಆಗುತ್ತೆ. ಈ ತರ ಮಾಡಿ ಕೊಡೋದ್ರಿಂದ ಏನಂದ್ರೆ ರೈತರುಗಳಿಗೆ ಗೂಡಿಗೆ ಒಳ್ಳೆ ರೇಟ್ ಸಿಗುತ್ತೆ. ಹೇಳಿ ಸರ್ ಈ ಗುಂಜು ತೆಗೆಯೋ ಯಂತ್ರದ ಬಗ್ಗೆ. ಸರ್ ಇದರಲ್ಲಿ ಎರಡು ಟೈಪ್ ಇದೆ ಸರ್ ಮೆಷಿನ್. ಒಂದು ಮ್ಯಾನುವಲಿ ಆಪ್ರೇಟೆಡ್ ಡಿಫ್ಲೋಸಿಂಗ್ ಡಿವೈಸ್ ಸರ್, ಅದು ಟೇಬಲ್ ಮೌಂಟೆಡ್ ಸರ್. ಇನ್ನೊಂದು ಮೋಟಾರ್ ಆಪ್ರೇಟರ್ ಇರುತ್ತೆ ಸರ್. ಸೊ ಬೇಕಂದ್ರೆ ಎರಡು ಒಂದೇ ಡಿವೈಸ್ಲಿ ಆಗಬೇಕು ಸರ್, ಮ್ಯಾನುವಲ್ ಕಮ್ ಮೋಟರೈಸ್ಡ್ ಡಿವೈಸ್. ಸೊ ಇದರಲ್ಲಿ ನಿಮ್ಗೆ ಮ್ಯಾನುವಲ್ ಆಪ್ರೇಟೆಡ್ ಡಿಫ್ಲೋಸಿಂಗ್ ಡಿವೈಸ್ ಸ್ವಲ್ಪ ಕಡಿಮೆ ರೇಟ್ ಮೇ ಸಿಕ್ಕತ್ತೆ ಸರ್, 4-5,000 ಬರುತ್ತೆ ಸರ್. ಇದು ಮೋಟರೈಸ್ಡ್ ಬೇಕಂದ ಸ್ವಲ್ಪ 10,000 ಬರುತ್ತೆ ಸರ್. ಸೊ ಇದು ತುಂಬಾ 10,000 ಆಗುತ್ತೆ ಸರ್, ಇದು ತುಂಬಾ ಯೂಸ್ ಆಗುತ್ತೆ ಸರ್ ರೈತರಿಗೆ. ಹೇಳಿ ಬಾಬು ಅವರೇ. ಸರ್ ಈಗ CRC ನಲ್ಲಿ ಅವರು ಜಾಸ್ತಿ ಚಾಕಿ ಲಾರ್ವೆ ಮಾಡ್ತಾ ಇರೋದ್ರಿಂದ 100 ಮೊಟ್ಟೆ ಮಾಡೋಕ್ಕೆ ನಮಗೆ 12 ರೇರಿಂಗ್ ಟ್ರೇ ಬೇಕಾಗುತ್ತೆ ಸರ್. ಈ 12 ರೇರಿಂಗ್ ಟ್ರೇ 100 ಮೊಟ್ಟೆಗೆ ಆದರೆ ಅವರು ಮಾಡಿದ ಕೆಪಾಸಿಟಿ ನೋಡಿದರೆ 30,000-40,000 ಕೆಪಾಸಿಟಿನಲ್ಲಿ ಪ್ರತಿ 10 ದಿನಕ್ಕೆ, ಯಾಕಂದರೆ 3 ಬೆಳೆ ತಗೊಳ್ತಾರೆ ಒಂದು ತಿಂಗಳಲ್ಲಿ, ಅವರಿಗೆ ಸುಮಾರು ಯಂತ್ರಗಳು ಅವಶ್ಯಕತೆ ಜಾಸ್ತಿ ಆಗಿದೆ. ಅದಕ್ಕೆ ಈ ಟ್ರೇಸ್ ಏನಾಗುತ್ತೆ ಅಂದರೆ ಒಂದು ಸಾರಿ ಚಾಕಿ ಸಪ್ಲೈ ಮಾಡಾದಮೇಲೆ ಅವ್ರಿಗೆ ಈ ಪ್ಲಾಸ್ಟಿಕ್ ಟ್ರೇಗಳು ಡಿಸ್ಇನ್ಫೆಕ್ಟ್ ಮಾಡಬೇಕಾಗುತ್ತೆ. ಪ್ರತಿಯೊಂದು ಅವರು ಡಿಸ್ಇನ್ಫೆಕ್ಟ್ ಮಾಡೋಕ್ಕೆ ಹೋದರೆ ಅವರಿಗೆ ಒಂದು ಟೈಮಿಂಗ್ ಸೆಟ್ ಆಗೋಲ್ಲ, ಯಾಕಂದರೆ ನೆಕ್ಸ್ಟು ಡಿಸ್ಇನ್ಫೆಕ್ಷನ್ ಮಾಡಿ ನೆಕ್ಸ್ಟ್ ಬ್ಯಾಚ್ ಸ್ಟಾರ್ಟ್ ಮಾಡಬೇಕಾಗತ್ತೆ. ಆಮೇಲೆ ಅಷ್ಟೊಂದು ಜನಗಳು ಸಿಕ್ಕಲ್ಲ, ಪರ್ಫೆಕ್ಷನ್ ಸಿಕ್ಕಲ್ಲ, ಯೂನಿಫಾರ್ಮಿಟಿ ಸಿಕ್ಕಲ್ಲ, ಯಾಕಂದರೆ ಡಿಸ್ಇನ್ಫೆಕ್ಷನ್ ಭಾಳ ಮುಖ್ಯವಾದಂಥ ಒಂದು ಆ್ಯಕ್ಟಿವಿಟಿ ನಮ್ಮ ರೇಷ್ಮೆ ಕೃಷಿಯಲ್ಲಿ ಸೋಂಬು ನಿವಾರಣ. ಅದರಿಂದ ನಮ್ಮೊಂದು ಟ್ರೇ ವಾಷಿಂಗ್ ಮೆಷಿನ್ ಒಂದು ಡೆವಲಪ್ ಮಾಡಿದ್ದೀನಿ. ಅದು ಏನು ಮಾಡಬೇಕಲ್ಲ, ಒಂದು ಸೈಡಲ್ಲಿ ಒಂದು ಕನ್ವೇಯರ್ ಬೆಲ್ಟ್ ಥರ ಇರ್ತದೆ, ಇದರಲ್ಲಿ ಡಿಪ್ ಮಾಡಿ ಯೂನಿಫಾರ್ಮ್ ಆಗಿ ಅದು ತೊಳೆದು ವಾಪಸ್ ಬರೋ ಥರ ಒಂದು ಇನ್ಪುಟ್ಟು ಒಂದು ಔಟ್ಪುಟ್, ಅದರಲ್ಲಿ ನಾವು ಲೋಡ್ ಮಾಡಿದರೆ ಸಾಕು, ಅದರಲ್ಲಿ ಕಂಪ್ಲೀಟ್ ಅದು ತೊಳೆದು ಆಚೆ ಬರೋ ಥರ ಒಂದು ಡಿಸ್ಇನ್ಫೆಕ್ಷನ್ ಮಾಡಿ ಕಳಿಸ್ಬಿಡುತ್ತೆ. ಹಾಂ, ಡಿಸ್ಇನ್ಫೆಕ್ಷನ್ ಮಾಡಿ ಕಳಿಸ್ಬಿಡುತ್ತದೆ. ಬಟ್ ಅದು ಇದು ಏನಕ್ಕೆ ಅಂದರೆ ನಮಗೆ ಪ್ರತಿಯೊಂದು ರೈತರುಗಳಿಗೂ ಬೇಕಾಗಿರಲಿಲ್ಲ, ಯಾಕಂದ್ರೆ ಇದು CRC ಮಾತ್ರ, ಕೊಮರ್ಷಿಯಲ್ ರೇರಿಂಗ್ ಚೌಕಿ ಸೆಂಡೆಸ್ಗೆ ಮಾತ್ರ, ಯಾಕಂದರೆ ಅವರು ಮಾತ್ರ ಲಾರ್ಜ್ ಸ್ಕೇಲ್ CRC ಇದು ಚಾಕಿ ಸಾಕಾಣಿಕೆ ಮಾಡುವರು. ಪ್ರತಿಯೊಂದು ರೈತರುಗಳು ಯಾರು ಈಗ ಹಳೆ ಕಾಲದಲ್ಲಿ ಮಾಡೋ ಥರ ಮೊಟ್ಟೆ ತಂದು ಮಾಡೋದು ವ್ಯವಹಾರ ಇಲ್ಲ, ಮಾಡೋಕ್ಕಾಗೋದು ಇಲ್ಲ. ಅದರಿಂದ ಟೆಕ್ನಾಲಜಿ ಸಿಂಪ್ಲಿಫೈ ಮಾಡಿದ್ವಿ. ಸುಮಾರು ಇನ್ನು ನಮ್ಮಲ್ಲಿ ಸಣ್ಣ ಸಣ್ಣ ಯಂತ್ರಗಳಿದ್ದಾವೆ. ಈಗ ನಾವು ಗಿಡಗಳು ಕುಯ್ಯಬೇಕು ಅಂದಿದ್ದರೆ ನಾವು ಸಿಕ್ಕೇಚರ ಯೂಸ್ ಮಾಡ್ಬೋದು, ಗರ್ಗಸ ಯೂಸ್ ಮಾಡ್ಬೋದು, ಅದೆಲ್ಲ ನಮಗೆ ಸ್ವಲ್ಪ ದೇಹಕ್ಕೆ ತೊಂದರೆ ಆಗದೇ ಇರೋದು, ಡ್ರಡ್ಜರಿ ಟು ರೆಡ್ಯೂಸ್ ದ ಡ್ರಡ್ಜರಿ, ಅಂಥದ್ದೆಲ್ಲ ಸಣ್ಣ ಸಣ್ಣ ಡಿವೈಸ್ಗಳಿದ್ದಾವೆ. ಯಾವುದೇ ಡಿವೈಸ್ ಆದ್ರೂ ನಾವು ಎಲ್ಲ ಯಾಂತ್ರೀಕರಣ ಕ್ಯಾಟಗರಿಲಿನೇ ನಾವು ತಗೋಬೇಕಾಗುತ್ತೆ. ಸಾಮಾನ್ಯವಾಗಿ ನಾವು ಬಳಸುವಂತಹ ಯಂತ್ರಗಳು ಮಹಿಳೆಯರಿಗೆ ಹೆಚ್ಚು ಅನುಕೂಲ ತರಬೇಕು ಅನ್ನೋ ಒಂದು ಚಿಂತನೆಯೂ ಇದೆ. ಅಂದರೆ ಮಹಿಳೆಯರು ಹೆಚ್ಚು ಕೆಲಸ ಮಾಡ್ತಾರೆ, ಅವರ ದೈಹಿಕ ಶ್ರಮನ ಕಡಿಮೆ ಮಾಡಬೇಕು ಅಂತ. ಈಗ ಏನು ನೀವು ಯಂತ್ರಗಳು ಹೇಳ್ತಾ ಇದ್ದೀರಲ್ಲ, ಇವೆಲ್ಲ ಮಹಿಳೆಯರು ಕೂಡ ಸುಲಭವಾಗಿ ಚಲಾವಣೆ ಮಾಡ್ಬೋದಾ? ಮಾಡ್ಬೋದು ಸರ್, ಯಾಕಂದರೆ ಈಗ ತುಂಬ ಹೆವಿ ಆಗಿರೋದು ಒಂದು ಮೆಷಿನ್ ಹೇಳಿರೋದು ಒಂದು ಟ್ರ್ಯಾಕ್ಟರ್ ಮಾತ್ರ ಇದೆ ಇದರಲ್ಲಿ. ಹೌದು, ಅದು ಬಿಟ್ಟರೆ ಬೇರೆ ಎಲ್ಲ ಯಂತ್ರಗಳು ಮಹಿಳೆಯರು ಮಾಡ್ಬೋದು, ಆಪ್ರೇಟ್ ಮಾಡ್ಬೋದು. ಇನ್ನೊಂದೇನೆಂದರೆ ಈಗ ಹಿಪ್ಪಿನವರಳ್ಳಿ ತೋಟದಲ್ಲಿ ಕೂಡ ಈಗ ಕಳೆ ತೆಗಿಯೋಕ್ಕೋಸ್ಕರ ಸಣ್ಣದು ವೀಡಿಂಗ್ ಪವರ್ ವೀಡರ್ ಥರ ಇದೆ, ಮಹಿಳೆಯರು ತಳ್ಕೊಂಡು ಹೋಗ್ಬೋದು. ಅಂಥದ್ದುಗಳೆಲ್ಲ ಸುಮಾರುಗಳಿದ್ದಾವೆ ಇದರಲ್ಲಿ. ಈಗ ಹೇಳಿರೋದು ಯಾವುದೇ ಯಂತ್ರಗಳು ಅಷ್ಟು ಹೆವಿ ಆಗಿರೋದಿಲ್ಲ, ಮಹಿಳೆಯರು ಈಸಿಯಾಗಿ ಆಪ್ರೇಟ್ ಮಾಡಬೇಕಾಗಿರೋದು ಯಂತ್ರಗಳೇ ನಾನು ಈಗ ಇಷ್ಟೊಂದು ಹೇಳಿರೋದು. ಇನ್ನು ಸುಮಾರು ಸಣ್ಣ ಪುಟ್ಟದಗಳಿದ್ದಾವೆ. ಮಹೇಶ್ ಅವರೇ, ಯಾಕೆ ಯಂತ್ರಗಳನ್ನು ಬಳಸಬೇಕು ಅಂತ ಹೇಳ್ತೀರಿ? ಅಂದರೆ ಮೆಕನೈಸೇಷನ್ ಯಾಕೆ ಬೇಕು ಅಂತ? ಮೆಕನೈಸೇಷನ್ ನೋಡಿ ಸರ್, ಅದು ಸೆರಿಕಲ್ಚರಲ್ಲ ಜಾಸ್ತಿ ಲೇಬರ್ ಇಂಟೆನ್ಸಿವ್ ಆ್ಯಕ್ಟಿವಿಟಿಯೇ ಸರ್. ನಿಮ್ಗೆ ಮಲ್ಬೆರಿ ಕಲ್ಟಿವೇಷನ್, ಸಿಲ್ಕ್ ಕಂಬ್ರೀರಿಂಗ್ ಎರಡೂ ತುಂಬ ಲೇಬರ್ ಬೇಕು ಸರ್. ಬಟ್ ಲೇಬರ್ ಅವೈಲಬಿಲಿಟಿ ತುಂಬ ಕಡಿಮೆ ಸರ್. ಸೊ ಅದಕ್ಕೋಸ್ಕರ ಪೂರ ರೈತರುಗಳು ಏನೇನು ಆ್ಯಕ್ಟಿವಿಟೀಸ್ ಇದೆ ಅದಕ್ಕೆ ನಮ್ಮದು CCT ಮೈಸೂರಲ್ಲೇ ಪೂರ ಮೆಷಿನ್ ಡೆವಲಪ್ ಆಯಿತು ಸರ್. ಸೊ ಅವ್ರಿಗೆ ಏನೇನು ಇಷ್ಟ ಆಗಿದೆ ಅದು ಪೂರ ಯೂಸ್ ಮಾಡಿಬಿಟ್ಟು ಸೆರಿಕಲ್ಚರ್ ಮಾಡ್ತಾರೆ, ಅವ್ರಿಗೆ ತುಂಬ ಲೇಬರ್ ಸೇವಿಂಗ್ ಬರುತ್ತೆ ಸರ್, ಅದರಿಂದ ಅವ್ರಿಗೆ ಕಾಸ್ಟ್ ಕಟ್ಟಿಂಗ್ ಬರುತ್ತೆ ಸರ್. ಇನ್ನೊಂದು ಅವ್ರಿಗೆ ಟೈಮ್ ಸೇವಿಂಗ್ ಬರುತ್ತೆ. ಸೊ ಪ್ರಾಫಿಟ್ ಜಾಸ್ತಿ ಬರುತ್ತೆ ಸರ್. ಅದಕ್ಕೋಸ್ಕರ ಮೆಕನೈಸೇಷನ್ ತುಂಬ ಇಂಪಾರ್ಟೆಂಟ್ ಸೆರಿಕಲ್ಚರ್ ಆಕ್ಟಿವಿಟೀಸ್ ಮೀನ್ಸ್. ಬಾಬು ಅವರೇ, ತಾವು ಹೇಳಿದಾಗೆ ಸಣ್ಣ ಪುಟ್ಟ ಯಂತ್ರಗಳು ಕೂಡ ಎಷ್ಟೋ ಬಾರಿ ಅವ್ರಿಗೆ ತುಂಬ ನೆರವನ್ನು ನೀಡುತ್ತೆ. ಈಗ ಸಾಮಾನ್ಯವಾಗಿ ಹಿಪ್ಪನೇಳೆ ಕತ್ತರಿಸೋರು ಕುಡುಗೋಲನ್ನು ಬಳಸ್ತಾರೆ, ಆದರೆ ತುಂಬ ಜನ ಹೇಳೋದು ಈ ಕುಡುಗೋಲನ್ನು ಬಳಸೋದ್ರಿಂದ ಹಿಪ್ಪನೇಳೆ ತೊಗಟೆ ಕಿತ್ಕೊಂಬರುತ್ತೆ, ಹಾಗಾಗಿ ಗಿಡಕ್ಕೆ ಕಾಯಿಲೆ ಜಾಸ್ತಿ ಆಗ್ಬೋದು ಅಂತ. ನೀವು ಅಭಿವೃದ್ಧಿ ಮಾಡಿರುವಂತಹ ಸಿಕೇಚರ್ಗಳೇನಿದಾವಲ್ಲ ಸರ್, ಸಿಕೇಚರ್ಗಳಿದ್ದಾವೆ. ಈಗ ಮ್ಯಾನ್ಯುಲ್ ಆಗಿ ಮಾಡಬೇಕಾಗಿರೋ ಸಿಕೇಚರಲ್ಲಿ ಕೈಯಲ್ಲಿನೇ ಆಪರೇಟ್ ಮಾಡೋದೊಂದಿದೆ, ಬ್ಯಾಟ್ರಿ ಆಪರೇಟೆಡ್ ಮಾಡೋದು ಸಿಕೇಚರ್ಗಳು ಇದ್ದಾವೆ. ನಾವೇನು ಮಾಡಬೇಕಾಗಿಲ್ಲ, ಜಸ್ಟ್ ಅಲ್ಲಿ ಇಟ್ಕೊಟ್ರೆ ಸಾಕು, ಅದೇ ಕಟ್ ಮಾಡಿಕೊಡ್ತದೆ. ಒಂದು ಇನ್ನೊಂದು, ಇದಕ್ಕೂ ಮೇಲೆ ಈಗ ನಾವು ಒಂದು ಹೊಸದು ಶೂಟ್ ಹಾರ್ವೆಸ್ಟರ್ ಒಂದು ಕಂಡುಹಿಡಿತಾ ಇದ್ದೀನಿ ಸರ್, ಮಲ್ಬರಿ ತೋಟದಲ್ಲಿ ಶೂಟ್. ಅದನ್ನು ಈಗ ಡೆವಲಪ್ಮೆಂಟ್ ಸ್ಟೇಜಲ್ಲಿ ಇದ್ದೀವಿ. ಬಟ್ ಅದು ಏನು ಮಾಡುತ್ತೆ ಅಂದರೆ, ನಾವು ಟ್ರ್ಯಾಕ್ಟರ್ ಆಪರೇಟೆಡ್ ಶೂಟ್ ಹಾರ್ವೆಸ್ಟಿಂಗ್ ಕಮ್ ಬಂಡ್ಲಿಂಗ್ ಮಿಷಿನ್. ಯಾಕೆಂದರೆ ಅದೇ ಬಂಡಲ್ ಮಾಡಿ ಶೂಟ್ ಹಾರ್ವೆಸ್ಟ್ ಮಾಡಿ ಕತ್ತರಿಸಿ ನಮಗೆ ಬಂಡಲ್ ಮಾಡಿ ಕೊಡ್ತದೆ. ನಾವು ಕಲೆಕ್ಟ್ ಮಾಡೋದೊಂದು ಮಾತ್ರ ನಮಗೆ ಮಾಡಬೇಕಾಗುತ್ತೆ. ಹೇಳಿ ಮಹೇಶ್ ಅವರೇ, ಇದ್ರ ಬಗ್ಗೆ. ರೈತರುಗಳಿಗೆ ಅಭಿ ತುಂಬ ಪ್ರಾಬ್ಲಮ್ ಮಲ್ಬೆರಿ ಶೂಟ್ ಹಾರ್ವೆಸ್ಟಿಂಗ್ ಸರ್. ಸೊ ಅವರು ಮ್ಯಾನ್ಯುಲಿ ಕಟ್ ಮಾಡ್ತಾರೆ ಸರ್, ಅದಕ್ಕೆ ಅವ್ರಿಗೆ ಜಾಸ್ತಿ ಲೇಬರ್ ಬೇಕೇ ಬೇಕು ಸರ್. ಅದಕ್ಕೋಸ್ಕರ ನಮ್ಮದು ಸಿ ಎಸ್ ಆರ್ ಟಿ ಮೈಸೂರಲ್ಲೇ ಯೋಚನೆ ಮಾಡಿಬಿಟ್ಟು ರೈತರಿಗೆ ಈಸ್ ಮಾಡೋಕ್ಕೆ ಒಂದು ಡಿವೈಸ್ ಡೆವಲಪ್ ಆಯ್ತೆ ಸರ್. ಸೊ ಅದರ ಅಭಿ ಆರ್ ಎನ್ ಡಿ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಸ್ಟೇಜಲ್ಲಿ ಇರುತ್ತೆ ಸರ್. ಇನ್ನೂ 6 ತಿಂಗಳು ಇದು ರೆಡಿ ಆಗುತ್ತೆ ಸರ್. ಸೊ ಇದು ಬಂದಮೇಲೆ ರೈತರು ಯಾರ್ಯಾರು ಲೋಬುಸ್ ಪ್ಲಾಂಟೇಷನ್ ಇರ್ತಾರೋ ಅವ್ರಿಗೂ ತುಂಬ ಇಷ್ಟ ಆಗುತ್ತೆ ಸರ್. ಇದು ನಿಮ್ಗೆ ಒಂದೇ ಏಕರ್ ಜಾಸ್ತಿ ಹಾಫ್ ಆನ್ ಅವರಲ್ಲೇ ಕಟ್ ಮಾಡಬೇಕು ಸರ್. ಸೊ ಇದು ಯೂಸ್ ಮಾಡಿಬಿಟ್ಟು ಅವ್ರಿಗೆ ತುಂಬ ಲೇಬರ್ ಸೇವಿಂಗ್ ಬರುತ್ತೆ ಸರ್. ಇನ್ನೊಂದು, ಅವರು ಬ್ಯಾಗ ಮಲ್ಬರಿ ಲೀವ್ಸ್ ಅವ್ರ ಬ್ಯಾಗ ರೀರಿಂಗ್ ಹೊಸ್ಗೆ ತಗೊಂಡು ಹೋಗುತ್ತಾರೆ ಸರ್. ಸೊ ಓ ಡ್ರೈ ಆಗಲ್ಲ ಸರ್. ಸೊ ಇದು ಅವ್ರಿಗೆ ತುಂಬ ಇಷ್ಟ ಆಗುತ್ತೆ ಸರ್. ಅದರಲ್ಲಿ ಏನಾಗುತ್ತೆ ಅಂದರೆ ಸರ್, ಈಗ ನಾವು 100 ಮೊಟ್ಟೆ ಮಾಡಬೇಕು ಅಂದಿದ್ರೆ ಬೈವೋಲ್ಟ್ ಏನಾದರೆ 1,500 ಕೆಜಿ ಅಪ್ರಾಕ್ಸಿಮೇಟ್ಲಿ ಹಾರ್ವೆಸ್ಟ್ ಮಾಡಿ ಫೀಡಿಂಗ್ ಮಾಡಬೇಕಾಗತ್ತೆ. ಈಗ 1,000 ಕೆಜಿ ಮಾಡಬೇಕು ಅಂದಿದ್ರೆ ನಮಗೆ 3,000 ಕೆಜಿ ಅಂದಾಜು ಹಾರ್ವೆಸ್ಟ್ ಮಾಡಬೇಕಾಗತ್ತೆ. 3,000 ಕೆಜಿ ಹಾರ್ವೆಸ್ಟ್ ಮಾಡಬೇಕು ಅಂದಿದ್ರೆ ಮ್ಯಾನ್ಯುಲ್ ಆಗಿ ಮಾಡಬೇಕಂದ್ರೆ ಒಬ್ಬ ಮ್ಯಾಕ್ಸಿಮಮ್ 400 ಕೆಜಿ ಶೂಟು ಹಾರ್ವೆಸ್ಟ್ ಮಾಡ್ಬೋದು. ಬಟ್ ಆದರೆ ಅಷ್ಟೊಂದು ಟೈಮು ಅವನು ತಗೊಳ್ತಾರೆ. ಇದೆಲ್ಲ ಸೇವ್ ಮಾಡೋಕ್ಕೋಸ್ಕರ ಏನಂದರೆ, ಈಗ 5-3-2 ಜೋಡಿಸಲ್ ಪದ್ಧತಿಯಲ್ಲಿ ಕಲ್ಟಿವೇಷನ್ ಲೋ ಬುಷ್ ಪ್ಲಾಂಟೇಷನ್ ಮಾಡಿದ್ದಿದ್ರೆ ಈ ಟ್ರ್ಯಾಕ್ಟರ್ ಆಪರೇಟೆಡ್ ಮೌಂಡಿಂಗ್ ಮಿಷಿನ್ ಕಮ್ ಬಂಡ್ಲಿಂಗ್, ಅದು ಇನ್ನೊಂದಾಗುತ್ತೆ, ಅದು ಕಟ್ ಮಾಡಿದ ಅಲ್ಲಿನೇ ಬಿಸಾಕಲ್ಲ, ಅದೇ ಡಿವೈಸು ನಮಗೆ ಬಂಡಲ್ ಮಾಡಿ ನಮಗೆ ಕೊಡೋ ಥರ ಒಂದು ಡಿವೈಸು. ಅದಕ್ಕೆ ನಮಗೆ ಯಾವಾಗ ಎಷ್ಟೋ ಕೆಜಿ ನಾವು ಹಾರ್ವೆಸ್ಟ್ ಮಾಡಬೇಕಂದಿದ್ರೆ ಟ್ರ್ಯಾಕ್ಟರ್ ಆಪರೇಟರ್ ಮಾತ್ರ ಸಾಕು, ಒಬ್ಬರು ಹಿಂದೆ ನಿಂತ್ಬಿಟ್ಟು ಕಲೆಕ್ಟ್ ಮಾಡಿ ಇಮಿಡಿಯೇಟ್ ಆಗಿ ಹುಳು ಸಾಕಾಣಿ ಮನೆಗೆ ಟ್ರಾನ್ಸ್ಪೋರ್ಟ್ ಮಾಡೋ ಥರ ಒಂದು. ಮಹೇಶ್ ಅವರೇ, ಹುಳು ಸಾಕಣ ಮನೆಯಲ್ಲಿ ಅಳವಡಿಸ್ಕೋಬಹುದಾದಂತಹ ಯಂತ್ರಗಳು ಅಲ್ಲಿ ಟೆಂಪರೇಚರ್ ಮತ್ತು ರಿಲೇಟಿವ್ ಹ್ಯುಮಿಡಿಟಿ ಕಂಟ್ರೋಲ್ ಮಾಡೋದಕ್ಕೆ ಸರ್? ಜನರಲಿ ಸರ್, ಸೆರಿಕಲ್ಚರ್ ಸಿಲ್ಕೋಮ್ ರೇರಿಂಗ್ ಮೀ ಸರ್, ಗಿಡ ಚೆನ್ನಾಗಿ ಬರೋಕ್ಕೆ ಟೆಂಪ್ರೇಚರ್ ಆ್ಯಂಡ್ ರಿಲೇಟಿವ್ ಹ್ಯುಮಿಡಿಟಿ ಮೇಂಟೆನೆನ್ಸ್ ತುಂಬ ಇಂಪಾರ್ಟೆಂಟ್ ಸರ್. ಅದರಲ್ಲಿ ಸೆರಿಕಲ್ಚರ್ ಪೂರಾ ಇಯರ್ ಮೇ ಅವರು ಆ್ಯಕ್ಟಿವಿಟೀಸ್ ಮಾಡ್ತಾರೆ ಸರ್. ಸೊ ಇನ್ ದ ಟೆಂಪ್ರೇಚರ್ ನಾರ್ಮಲಿ ಇನ್ ದ ವಿಂಟರ್ ಸೀಸನ್ ಸರ್ ಟೆಂಪ್ರೇಚರ್ ಕಡಿಮೆ ಇರುತ್ತೆ ಸರ್. ಸೊ ವಿಂಟರ್ ಸೀಸನ್ ಟೆಂಪ್ರೇಚರ್ ತೋಡ ಜಾಸ್ತಿ ಮಾಡೋಕ್ಕೆ ನಮ್ಮದು ಸಿಸಟೆ ಮೈಸೂರಲ್ಲೇ ಒಂದು ಡಿವೈಸ್ ಡೆವಲಪ್ ಆಯ್ತೆ ಸರ್, ಅದು ಹೀಟರ್ ಸರ್. ಸೊ ಅದು ಯೂಸ್ ಮಾಡಿಬಿಟ್ಟು ಅವರು ಟೆಂಪ್ರೇಚರ್ ಬೇಕಂದು ಅವರು ಇನ್ಕ್ರೀಸ್ ಮಾಡುತ್ತೆ ಸರ್ ರೀರಿಂಗ್ ಹೌಸ್ಗೆ ಒಳಗಡೆ. ಇನ್ನೊಂದು, ಸಮ್ಮರ್ ಸೀಸನ್ ಮೇ ರಿಲೇಟಿವ್ ಹ್ಯುಮಿಡಿಟಿ ಕಮ್ ಬರುತ್ತೆ ಸರ್. ಇದು ನಮ್ಮ ಮನೆಯಲ್ಲೇ ಮೇಂಟೈನ್ ಮಾಡಬೇಕು ಸರ್. ಸೊ ಅದಕ್ಕೋಸ್ಕರ ರಿಲೇಟಿವ್ ಹ್ಯುಮಿಡಿಟಿ ಮೇಂಟೈನ್ ಮಾಡೋಕ್ಕೆ ಇನ್ಕ್ರೀಸ್ ಮಾಡೋಕ್ಕೆ ಒಂದು ಹ್ಯುಮಿಡಿಫೈರ್ ಇರುತ್ತೆ ಸರ್. ಸೊ ಅದು ಇದು ಎರಡು ಯೂಸ್ ಮಾಡಿಬಿಟ್ಟು ರೈತರು ಒಳ್ಳೆ ಸೆರಿಕಲ್ಚರ್ ಆಕ್ಟಿವಿಟೀಸ್ ಮಾಡೋಕ್ಕೆ ನಾನು ಹೇಳ್ತೇನೆ. ಹೆಚ್ಚಿನ ಮಾಹಿತಿಗೆ ನಿಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂದರೆ ಸಂಪರ್ಕಕ್ಕಾಗಿ ನಿಮ್ಮ ಮೊಬೈಲ್ ಸಂಖ್ಯೆನ ಹೇಳ್ಬೋದಾ ಬಾಬು ಅವರೇ? ಆಯಿತು ಸರ್, ನನ್ನದು ಮೊಬೈಲ್ ನಂಬರು 9848322266. ಇನ್ನೊಮ್ಮೆ ಹೇಳ್ತೀರಾ? 9848322966. ಇನ್ನೊಂದ್ಸರಿ ಹೇಳ್ಬಿಡಿ ಸರ್. 9848822266. ತಮ್ದು ಹೇಳಿ ಮಹೇಶ್ ಅವರೇ. 9786357978. ಇನ್ನೊಂದ್ಸರಿ ಹೇಳ್ತೀರಾ? 9786357978 5 7 9 7 8 ಇನ್ನೊಂದು ಸರಿ ಹೇಳ್ಬಿಡಿ, ಇಂಗ್ಲೀಷಲ್ಲೇ ಹೇಳಿ ಪರವಾಗಿಲ್ಲ. 9 7 8 6 3 5 7 9 7 8. ಒಳ್ಳೆಯದು ಡಾಕ್ಟರ್ ಮಹೇಶ್ ಅವರೇ ಹಾಗೂ ಡಾಕ್ಟರ್ ಬಾಬು ಅವರೇ, ಇದುವರೆಗೂ ರೇಷ್ಮೆ ಕೃಷಿಯಲ್ಲಿ ಯಾಂತ್ರೀಕರಣ ಈ ಬಗ್ಗೆ ಬಹಳ ಉಪಯುಕ್ತವಾದ ಮಾಹಿತಿ ನೀಡಿದ್ರಿ, ವಂದನೆಗಳು. ನಮಸ್ಕಾರ. ನಮಸ್ಕಾರ. ನಮಸ್ತೆ ಸರ್. ರೈತನ ಆದಾಯ ಸುಸ್ಥಿರ ಮಾಡುವ ಕೌತುಕ ಬೆಳೆಯ ರೇಷ್ಮೆ ಐಸಿರಿ. ರೇಷ್ಮೆ ಐಸಿರಿ ಬೆಳೆಯಲು ಕೃಷಿಕರ ಪಾಲಿಗೆ ಸಿರಿ ಸಿರಿ. ರೇಷ್ಮೆ ಕೃಷಿಯಲ್ಲಿ ಯಾಂತ್ರೀಕರಣವನ್ನು ಕುರಿತ ಸಂವಾದದಲ್ಲಿ ಇದುವರೆಗೆ ಭಾಗವಹಿಸಿದ್ದವರು ಮೈಸೂರಿನ ಕೇಂದ್ರ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯ ವಿಜ್ಞಾನಿಗಳಾದ ಡಾ ಆರ್ ಮಹೇಶ್ ಮತ್ತು ಡಾ ಸಿಎಂ ಬಾಬು.